ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಲಬುರಗಿ, ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಬೆಳೆ ಸಮೀಕ್ಷೆ, ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಸದ್ಯದ ಬೆಳೆ ಸನ್ನಿವೇಶ ಹಾಗೂ ನಿರ್ವಹಣೆ. ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗ್ನಾಳ್, ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಹಾಗೂ ಸೇಡಂನ ಉಪ ಕೃಷಿ ನಿರ್ದೇಶಕರಾದ ವೈಎಲ್ ಹಂಪಣ್ಣ. ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಡಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2959986, 2959987 ಹಾಗೂ 3101005. ಕಲಬುರಗಿ ಎಸ್ಟಿಡಿ ಕ್ರಮಾಂಕ 08472. ಈಗ ಕೆಲವು ಜಾಹೀರಾತುಗಳು, ನಂತರ ನಿತ್ಯ ಮೇಘ ಸಂದೇಶ ಕೇಳುವಿರಿ. ಸಬಲೀಕರಣ ಇಲಾಖೆ ಸಚಿವೆ, ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ ನಿರ್ಗತಿಕ ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1998 ತಕ್ಷಣ ಕರೆ ಮಾಡಿ. ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್ ಜಿಲ್ಲೆ ಒಳಗ, ಅಲ್ಲದೆ ರಾಯಚೂರು ಜಿಲ್ಲೆ ಒಳಗ 65%, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%, ಬಳ್ಳಾರಿ ಮತ್ತು ನೆರೆಯ ಝೈರಾಬಾದ್ಗಳಲ್ಲಿ 70%, ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರ್ಗಂಗಾ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಒಳ್ಳೆಯ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಬೆಳೆ ಸಮೀಕ್ಷೆ, ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಸದ್ಯದ ಬೆಳೆ ಸನ್ನಿವೇಶ ಹಾಗೂ ನಿರ್ವಹಣೆ. ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗ್ನಾಳ್, ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಹಾಗೂ ಸೇಡಂನ ಉಪ ಕೃಷಿ ನಿರ್ದೇಶಕರಾದ ವೈಎಲ್ ಹಂಪಣ್ಣ. ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2959986, 2959987 ಹಾಗೂ 3101005. ಕಲಬುರಗಿ ಎಸ್ಟಿಡಿ ಕ್ರಮಾಂಕ 08472. ನಮ್ಮ ಕೇಳುಗರನ್ನೀಗ ಭಾಷಣ ಸ್ಟುಡಿಯೋಕ್ಕೆ ಕರೆದೊಯ್ಯುತ್ತೇವೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಏನು ಚರ್ಚೆ ಮಾಡೋದಿದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಈಗಾಗಲೇ ನಾವು ಹೇಳಿದ್ದೀವಿ. ಈಗ ಸದ್ಯದ ಮಟ್ಟಿಗೆ ಏನು ಬೆಳೆ ಪರಿಸ್ಥಿತಿ ಅದ, ಮತ್ತು ಅಂಥ ಬೆಳೆ ಪರಿಸ್ಥಿತಿಯೊಳಗೆ ಯಾವ್ಯಾವ ಸನ್ನಿವೇಶಗಳು ನಿರ್ಮಾಣ ಆಗ್ಯಾವ, ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಅನ್ನುವಂತಹ ಒಂದು ವಿಷಯವನ್ನ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಅದರ ಜೊತೆಗೆ ಬೆಳೆ ಸಮೀಕ್ಷೆ ಬಗ್ಗೆ ಕೂಡ ನಾವು ವಿಶೇಷವಾದಂತಹ ಮಾಹಿತಿಯನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ಸಮದ್ ಪಟೇಲ್ ಅವರು, ಸೇಡಂ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಹಂಪಣ್ಣ ಉವಾಯಲ್ ಅವರು, ಆಮೇಲೆ ಕಲಬುರಗಿಯ ಕೃಷಿ ಸಂಶೋಧನಾ ಕೇಂದ್ರದೊಳಗೆ ಸಸ್ಯರೋಗ ತಜ್ಞರಾಗಿರುವಂತಹ ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಇದ್ದಾರೆ. ಎಲ್ಲರಿಗೂ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ಕಾರ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಕೂಡ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನ ಪ್ರಶ್ನೆಗಳನ್ನ ಕೇಳಬಹುದು, ವಿಚಾರಗಳನ್ನ ತಿಳ್ಕೊಳ್ಬಹುದು. ಅದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಅದಾವ, ಅವುಗಳನ್ನ ತಾವು ಬರ್ಕೊಳ್ಬಹುದು. 298956, ಇನ್ನೊಂದು ದೂರವಾಣಿ 298957, ಇನ್ನೊಂದು ದೂರವಾಣಿ 310105. ಕಲಬುರಗಿಯ ಎಸ್ಟಿಡಿ ಕೋಡ್ 08472. ಇವುಗಳಿಗೆ ಕರೆ ಮಾಡಿ ತಾವು ತಮ್ಮ ಪ್ರಶ್ನೆಗಳನ್ನು ಅಧಿಕಾರಿಗಳ ಜೊತೆಗೆ ಕೇಳಬಹುದು. ಆತ್ಮೀಯರೇ, ಈಗ ನಾವು ಕಳೆದ ಕೆಲವು ದಿನಗಳಿಂದ ಮಳೆಯನ್ನ ನೋಡ್ತಾ ಇದ್ದೀವಿ, ಹೊಲಗಳಲ್ಲಿ ಮಳೆ ತುಂಬಿಕೊಂಡದ. ಇಂಥ ಒಂದು ಪರಿಸ್ಥಿತಿ ಒಳಗೆ ಕೊಯ್ಲು ಮಾಡೋದಕ್ಕೂ ಕೂಡ ಸಮಯ ಇರಲಾರ್ದಂಗದ, ಹೊರಪು ನೀಡಲಾರ್ದಂಗದ. ನಡುವ ಒಂದೆರಡು ಮೂರು ದಿವಸ ಬಿಸಿಲಿತ್ತು, ಆದರೂ ಕೂಡ ಮಳೆ ಬಂದು ಈಗ ಮತ್ತಿಷ್ಟು ನೀರು ನಿಂತು ಸಮಸ್ಯೆ ಉದ್ಭವ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಒಳಗೆ ನಮ್ಮ ಜಿಲ್ಲೆ ಒಳಗೆ ಏನು ಪರಿಸ್ಥಿತಿ ಅದ, ಬೆಳೆ ಪರಿಸ್ಥಿತಿ ಏನದ, ನಮ್ಮ ರೈತರು ಯಾವ ವಿಚಾರಗಳ ಬಗ್ಗೆ ಎಚ್ಚರಿಕೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಜಿಲ್ಲಾ ಜಂಟಿ ನಿರ್ದೇಶಕರು ಈಗ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಸಮದ್ ಪಟೇಲ್ ಅವರು ಈ ಬಗ್ಗೆ ಹೇಳಬೇಕು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕಲಬುರಗಿ ಜಿಲ್ಲೆಯಲ್ಲಿ ನಾವು ಮುಂಗಾರು ಹಂಗಾಮು ನೋಡಿದಾಗ ಬಹಳ ಆಶಾದಾಯಕವಾಗಿದೆ. ಈಗ ಆಲ್ರೆಡಿ ಬಂದಿರುವಂತಹ ನಾವು ಮಳೆ ನೋಡಿದಾಗ ಸರಿಸುಮಾನವಾಗಿ ನಮ್ಮಲ್ಲಿ ಮುಂಗಾರು ಹಂಗಾಮಿನಲ್ಲಿ ಏನು ಮಳೆ ಬರ್ತಿತ್ತು ಅಷ್ಟು ಈಗ ಆಲ್ರೆಡಿ ನಮ್ಮಲ್ಲಿ ಮಳೆ ಬಂದಿದೆ. ನಮ್ಮಲ್ಲಿ ಈಗ ಕಳೆದ ಒಂದು ವಾರದಿಂದ ಮಳೆ ಬರ್ತಾ ಇದೆ. ಇದು 3ನೇ ತಾರೀಕುವರೆಗೆ ಇದೇ ರೀತಿಯಾದಂಥ ಮಳೆ ಇದೆ. ಆದರೆ ಕೆಲವೊಂದು ಭಾಗದಲ್ಲಿ ಇನ್ನು ಲೋ ಲೈಯಿಂಗ್ ಏರಿಯಾದಲ್ಲಿ ಕೆಳ ಹಂತದ ಪ್ರದೇಶದಲ್ಲಿ ಎಲ್ಲಿ ಮತ್ತೆ ನಮ್ಮಲ್ಲಿ ಏನು ಸೇಡಂ ಚಿಂಚೋಳಿ ಶಾಬಾದ್ ಚಿತ್ತಾಪುರ್ ಕಾಳ್ಗಿ ಈ ಒಂದು ಭಾಗದಲ್ಲಿ ಎಲ್ಲೆಲ್ಲಿ ನಮ್ಮಲ್ಲಿ ಲೈಮ್ ಸ್ಟೋನ್ ಬಿಳಿ ಕಲ್ಲಿದೆ ಕೆಳಗಡೆ ಅಂತ ಕಳೆಗಳಲ್ಲಿ ನೀರು ನಿಲ್ಲುವಂತ ಒಂದು ಚಾನ್ಸಸ್ ಇರ್ತದೆ. ಅದಕ್ಕೆ ರೈತ ಬಾಂಧವರು ಬಸಿಗಾಲುವೆ ಮಾಡಿ ನೀರನ್ನು ಹೊರಗೆ ಹಾಕಿ ತೊಗರಿ ಬೆಳೆಯನ್ನ ಉಳಿಸ್ಕೊಳ್ಳೋ ಅವಶ್ಯಕತೆ ಇದೆ. ಇನ್ನು ಎರಡನೇದು ಸೋಯಾಬೀನ್ ಕಟಾವು ಹಂತಕ್ಕೆ ಬಂದಿದೆ. ಕಟಾವು ಹಂತಕ್ಕೆ ಬಂದಂತ ಸೋಯಾಬೀನ್ ಅನ್ನ ರೈತ ಬಾಂಧವರು ಮತ್ತೆ ತಡ ಮಾಡದೆ ಇವತ್ತಿನವರೆಗೆ ಇವತ್ತೊಂದು ದಿವಸ ಯೆಲ್ಲೋ ಅಲರ್ಟ್ ಇದೆ. ಆನಂತರ ನಾಳೆಯಿಂದ ಮಳೆ ಕಡಿಮೆ ಆಗಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ 3ನೇ ತಾರೀಕು ಒಂದು ದಿವಸ ಮಳೆ ಇದೆ ನಮ್ಮ ಕಲಬುರಗಿ ಭಾಗದಲ್ಲಿ ಈಗ ನಮ್ಮ ಹತ್ರ ಬಂದಿರುವಂತಹ ಫೋರ್ಕಾಸ್ಟಿಂಗ್ ಪ್ರಕಾರ. ಸೊ ಅದರ ಪ್ರಕಾರ ರೈತ ಬಾಂಧವರು ತಮ್ಮ ಈಗ ಏನು ರೋಗ ಬರ್ತದೆ ಕೀಟ ಬರ್ತದೆ ಅದರ ಒಂದು ನಿರ್ವಹಣೆದೊಂದು ತಾವು ಪ್ಲಾನ್ ಮಾಡ್ಕೋಬೇಕು. ಅದಾದ ನಂತರ ಈಗ ಆಲ್ರೆಡಿ ರೈತ ಬಾಂಧವರು ಯಾರ್ಯಾರು ಎಡೆ ಹೊಡೆದು ಮೇಲ್ಗೊಬ್ಬರ ಕೊಟ್ಟು ತೊಗರಿಗೆ ಏನು ತಯಾರಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ರೈತ ಬಾಂಧವರಿಗೆ ಈಗ ಬಂದಂತ ಮಳೆ ಅನುಕೂಲ ಆಗ್ತದೆ. ನಾವು ಆಲ್ರೆಡಿ ಸರ್ಕಾರಕ್ಕೆ ಸಹಿತ ಅತಿ ಹೆಚ್ಚು ಮಳೆಯಿಂದ ಕೆಲವೊಂದು ಭಾಗದಲ್ಲಿ ಬೆಳೆ ಹಾನಿಯಾಗಿದ್ದನ್ನು 19,500 ಹೆಕ್ಟೇರ್ ಜಿಲ್ಲೆಯಲ್ಲಿ ವರದಿನ ಮಾಡಿದೀವಿ. ಅದರಲ್ಲಿ ಪ್ರಮುಖವಾಗಿ ಉದ್ದು ಮತ್ತು ತೊಗರಿ ಬೆಳೆ ಪ್ರಮುಖವಾಗಿ ಬರ್ತದೆ. ಇನ್ನು ಉಳ್ಕಿದ ಬೆಳೆಗಳು ಸ್ವಲ್ಪ ಹೆಸರಿದೆ ಮತ್ತೆ ಸ್ವಲ್ಪ ಹತ್ತಿ ಇದೆ ಸ್ವಲ್ಪ ಸೋಯಾಬೀನ್ ಇದೆ. ಈಗ ಆಲ್ರೆಡಿ ಜಂಟಿ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಈಗಾಗಲೇ ನಾವು ವರದಿಯನ್ನು ಸಲ್ಲಿಸಿದ್ದೀವಿ. ಮತ್ತೆ ಅದರದ್ದು ರೈತರ ಅಬ್ಜೆಕ್ಷನ್ ಲಿಸ್ಟ್ಗೆ ನಾವು ಅಬ್ಜೆಕ್ಷನ್ ಸಹಿತ ಕನ್ಫರ್ಮ್ ಮಾಡಿದ್ದೀವಿ. ಗ್ರಾಮಗಳಲ್ಲಿ ಮತ್ತೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ರೈತರ ಯಾದಿಯನ್ನು ಹಚ್ಚಲಿಕ್ಕೆ ನಾವು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಕ್ಷೇತ್ರ ಮಟ್ಟದಲ್ಲಿ ಈಗ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಆದೇಶವನ್ನು ನೀಡಿದ್ದಾರೆ. ಈಗ ಸರ್ವೇ ಸಾಮಾನ್ಯವಾಗಿ ತೊಗರಿಯಲ್ಲಿ ಈ ಹಂತದಲ್ಲಿ ಮಳೆ ಬಂದಾಗ ಫೈಟೋಪ್ತೆರಾ ಅನ್ನೋ ಒಂದು ಮಚ್ಚೆ ರೋಗ ನಾವು ಕಾಣಿಸ್ತದೆ. ಬಟ್ ರೈತ ಬಾಂಧವರು ಯಾವುದೇ ಕಾರಣಕ್ಕೂ ಬರೀ ನೆಟೆ ರೋಗ ಅನ್ನೋದು ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದಾವೆ ಇವತ್ತು ನಾಳೆ. ಬಟ್ ಅದರ ಬದಲಾಗಿ ಫೈಟೋಪ್ತೆರಾ ಅನ್ನೋ ಒಂದು ಮಚ್ಚೆ ರೋಗ ಭೂಮಿಯಲ್ಲಿ ನೀರು ನಿಂತಾಗ ತೇವಾಂಶ ಹೆಚ್ಚಾದಾಗ ಆಗುವಂತದೊಂದು ಸನ್ನಿವೇಶ ನಾವು ನೋಡಿದ್ದೀವಿ. ಅದಕ್ಕಾಗಿ ನಿರ್ವಹಣೆಗೆ ಈಗ ರೆಡ್ ಮಿಲ್ ಗೋಲ್ಡ್ ಏನಿದೆ ಅದರ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅವು ಕಾಂಡದ ಮೇಲೆ ಮಚ್ಚೆ ಕಾಣಿಸ್ತದೆ, ಅದರಿಂದ ಅವು ಆಹಾರ ಮತ್ತು ನೀರಿನ ಒಂದು ಸರಪಳಿ ಡ್ಯಾಮೇಜ್ ಮಾಡ್ತದೆ. ಇದನ್ನ ನಮ್ಮ ರೈತ ಬಾಂಧವರು ಮೊದಲು ಅರ್ಥ ಮಾಡ್ಕೋಬೇಕು. ಒಣಗೋಕೆ ಅವಕಾಶ ಕೊಡಬಾರ್ದು ಯಾವುದೇ ಕಾರಣಕ್ಕೆ. ಬೆಳೆಯನ್ನು ಉಳಿಸ್ಕೊಳ್ಳಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಫಸ್ಟಿಗೆ. ಇನ್ನು ಎರಡು, ಬೆಳೆ ವಿಮೆಯಲ್ಲಿ ಬೆಳೆ ಇದ್ದಂತ ಬೆಳೆ ವಿಮೆ ನೋಂದಣಿ ಮಾಡಿದಂತ ರೈತ ಬಾಂಧವರು, ಈ ಬೆಳೆ ವಿಮೆಯಲ್ಲಿ ನಮ್ಮಲ್ಲಿ 2,04,000 ಜನ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಅತಿ ಹೆಚ್ಚು ಕ್ಷೇತ್ರ, ಅತಿ ಹೆಚ್ಚು ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ 42,000 ಜನ ಹೆಚ್ಚುವರಿ ನೋಂದಣಿ ಮಾಡಿಕೊಂಡಿದ್ದಾರೆ ಒಂದೇ ವರ್ಷದಲ್ಲಿ. ಹೋದ ವರ್ಷ 1,62,000 ಜನ ಇದ್ದಿದ್ದು ಈ ವರ್ಷ 2,04,000 ಜನ, 42,000 ಜನ ರೈತರು ನೋಂದಣಿ ಮಾಡಿದ್ದಾರೆ. ಇದರಿಂದ ಏನ್ ಅರ್ಥ ಆಗುತ್ತಂದ್ರೆ, ಬೆಳೆ ವಿಮೆ ಹೋದ ವರ್ಷ ಬರ ಇದ್ದಾಗ 189 ಕೋಟಿ ರೂಪಾಯಿಯನ್ನು ನಾವು ಪರಿಹಾರ ಕೊಡಿಸಿದ್ದೀವಿ ರೈತರ ಖಾತೆಗೆ. ಅದರ ಮೇಲೆ ರೈತರಿಗೆ ಬೆಳೆ ವಿಮೆ ಕಟ್ಟಿದರೆ ಪರಿಹಾರ ಬರ ಬಂದಾಗ ನೆರೆ ಬಂದಾಗ ಬರುತ್ತೆ ಅಂತ ಒಂದು ಭರವಸೆ ಬಂದಿದೆ. ಈಗ ಆಲ್ರೆಡಿ ಲೋಕಲೈಸ್ ಕ್ಯಾಲಮಿಟಿಯಲ್ಲಿ ನಮಗೆ ಸುಮಾರಾಗಿ ಒಂದು 55,000 ದೂರುಗಳು ಬಂದಿದೆ. ಅದರಲ್ಲಿ 40,000 ಹೆಚ್ಚಿನ ದೂರಿಂದ ಸರ್ವೆ ಆಗಿದೆ. ಇನ್ನು ಬೆಳೆ ವಿಮೆ ಮಾಡಿದಂತ ರೈತ ಬಾಂಧವರು ಮಳೆ ಬಂದಾಗ 72 ತಾಸಿನಲ್ಲಿ ಕಂಪ್ಲೇಂಟ್ ಕೊಡಬೇಕು ಟೋಲ್ ಫ್ರೀ ನಂಬರ್ಗೆ. ಒಂದ್ ವೇಳೆ ದೂರು ಹೋಗ್ಲಿಲ್ಲ ಅಂದ್ರೆ ಅವಾಗ ಅವ್ರು ಮ್ಯಾನ್ಯುವಲಿ ಸಹಿತ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ಇನ್ಸೂರೆನ್ಸ್ ಕಂಪನಿಯವರು ತಾಲೂಕಾ ಮಟ್ಟದಲ್ಲಿ ಇರ್ತಾರೆ. ತಾಲೂಕಾ ಮಟ್ಟದಲ್ಲಿರುವಂತಹ ಇನ್ಸೂರೆನ್ಸ್ ಕಂಪನಿ ರಿಪ್ರೆಸೆಂಟೇಟಿವ್ಸ್ ಹತ್ರ ರಸೀದಿ ಹಚ್ಚಿ ಒಂದು ಅರ್ಜಿಯನ್ನು ಅವರು ಕೊಡಬಹುದು. ಸೊ ಈ ರೀತಿಯಾಗಿ ಬೆಳೆ ವಿಮೆ ಮಾಡಿದಂತ ರೈತ ಬಾಂಧವರು ದೂರು ದಾಖಲಿಸಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಇದು ಅಲ್ಲದೇನೆ ಸರ್, ಒಂದು ಕರೆ ಅದ ನಮಗೆ, ಕರೆ ತಗೊಂಡು ನಾವು ಮತ್ತೆ ಮುಂದುವರಿಯೋಣ ಈ ಚರ್ಚೆಯನ್ನು ಮುಂದುವರಿಸೋಣ. ಹಲೋ ಹಲೋ ಆಕಾಶವಾಣಿ, ಹಲೋ ಆಕಾಶವಾಣಿ, ಹಲೋ ರೀ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಾನಿಲ್ಲಿ ಮಮ್ಮಪ್ಪರು ಅಂತ ಆಳಂತ ಕರೆ. ತಮ್ಮ ಹೆಸರು? ತಿರುಭದ್ರಪ್ಪ ಪಾಟೀಲ್ ರೀ. ಪಾಟೀಲ್ ರೀ, ಹೇಳ್ರಿ, ತಮ್ಮ ಪ್ರಶ್ನೆ ಏನಿದೆ? ಏನಿಲ್ರಿ, ನಮ್ದು ಪೋರ ನಾವು ಇನ್ಶೂರೆನ್ಸ್ ದಾಗ ಬ್ಯಾಂಕಿನ ಲೋನ್ ತಗೊಂಡಿದೀವ, ಅದು ತೊಗರಿ ಅಂತ ಬರ್ದಾರ, ನಾವು ಪೋರ ಹೆಸರು ಹಾಕಿದ್ರೆ ಪೋರ ಹೆಸರು ರಾಶಿನಿ ಮಾಡಿದ್ರೆ ಪೋರ ರೋಟರ್ ಹೊಡೆದಿದ್ದೀವಿ. ಈಗ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಏನಂತ ಬರ್ಸಿದ್ರಿ ಬೆಳೆ? ಒಂದ್ ಭಾಗ ಹೆಸರು ಬರ್ದೇವ್ರಿ, ಎರಡು ಭಾಗ ತೊಗರಿ ಬರ್ದೇವ್ರಿ. ಈಗ ಅದು ಇನ್ಶೂರೆನ್ಸ್ ಸಂಬಂಧ ಇಲ್ಲದಂಗಾದ್ರೆ ಅದು ಪೋರ ಹೆಸರೇ ಹಾಕಿದೀವ್ರಿ, ಪೋರ ಬ್ಯಾಂಕಿನ ಹೆಂಗ್ ಬರ್ದಾರ್ರಿ ಅವ್ರು? ಈಗ ತಾವು ಅರ್ಜಿ ತುಂಬುವಾಗ ತಾವು ಏನ್ ಬೆಳೆ ಬೆಳಿತೀರಿ ರೈತ ಬಾಂಧವರು? ಲೋನ್ ಏನ್ ತಗೊಂಡಿದ್ರಿ? ಲೋನ್ ಅವರೇ ತೊಗರಿ ಬರೆದು ಬಿಟ್ಟರೆ ಅವ್ರು ಬರೇ ತಾವು ಸೈನ್ ಮಾಡಿರ್ತೀರಿ ಇನ್ಸೂರೆನ್ಸ್ ಇದಕ್ಕೆ ಯಾವ್ದಕ್ಕೆ ಫಾರ್ಮಿಗೆ ತಾವು ನೋಡಿ ಸೈನ್ ಮಾಡಬೇಕು. ಯಾಕಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ತಮಗೆ ಅಧಿಕಾರ ಇರ್ತದೆ, ರೈತ ಬಾಂಧವರೇ ಯಾವ್ದ್ ಬೇಕಾದ ಬೆಳೆ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಇದೆ. ಹೌದ್ರಿ, ಬಟ್ ಬೆಳೆ ಸಮೀಕ್ಷೆಯಲ್ಲಿ ತಮ್ದು ಹೆಸರು ಬರ್ತದೆ, ಅವಾಗ ಬೆಳೆ ಮಿಸ್ ಮ್ಯಾಚ್ ಆಗ್ತದೆ, ಅದು ಪರಿಗಣನೆಗೆ ಬರೋದಿಲ್ಲ. ಯಾಕಂದ್ರೆ ಈ ಸರ್ಕಾರದ ಮಾರ್ಗಸೂಚಿಯಂತೆ ಬೆಳೆ ಸಮೀಕ್ಷೆಯಲ್ಲಿ ಬಂದಂತ ಬೆಳೆನೆ ನಾವು ಪರಿಗಣನೆ ಮಾಡಬೇಕಂತ ಇದೆ. ಅಲ್ಲ, ಅದು ಪರಿಹಾರ ಬೇರೆ ವಿಷಯ. ತಾವೇನದಲ್ಲ ಅರ್ಜಿ ಏನದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ತಮ್ಮ ಅಲ್ಲಿ ನಾಡ ಕಚೇರಿಗೆ ಅಥವಾ ತಹಸೀಲ್ ಆಫೀಸು ನಮ್ಮ ಎಡಿ ಆಫೀಸಲ್ಲಿ ಎಲ್ಲಾದರೂ ಒಂದ್ ಕಡೆ ದಯವಿಟ್ಟು ತಮ್ದು ಏನಿದೆ ಅರ್ಜಿ ಕೊಡಿ, ನಮ್ಮ ಕ್ಷೇತ್ರ ಪರಿಶೀಲನೆ ಮಾಡಿ ಅದ್ರ ಮೇಲೆ ಪರಿಹಾರ ಕೊಡಿಸ್ತಾರೆ. ಅಲ್ಲ, ಈಗ ಕ್ಷೇತ್ರ ಪರಿಶೀಲನೆ ಮಾಡಬೇಕಾದ್ರೆ ಕ್ರಾಪ್ ಅಟ್ಲೀಸ್ಟ್ ಇರಬೇಕಲ್ರಿ ಸೌಕರ್ಯ. ತಾವು ವಿಚಾರ ಮಾಡ್ರಿ, ಯಾಕಂದ್ರೆ ಬೆಳೆ ಹಾನಿ ಅಂದ ತಕ್ಷಣ ನಮ್ಮವ್ರು ಬಂದು ಪರಿಶೀಲನೆ ಮಾಡಬೇಕಾಗತ್ತೆ. ಪರಿಶೀಲನೆ ಮಾಡಿದ ಮೇಲೆ ಅದರದ್ದು ಏನಿದೆ ಎಲ್ಲ ರಿಪೋರ್ಟ್ ಆಗ್ತದೆ. ಆಯ್ತು ಬಿಡಿ, ಈಗ ಒಂದ್ ತಿಂಗಳಿಂದ ಇದು ಬೆಳೆ ಹಾನಿ ಸಮೀಕ್ಷೆ ನಡೀತಾ ಇದೆ, ತಾವ್ ಇವತ್ತು ಹೇಳ್ತಾ ಇದ್ರಿ, ನೋಡೋಣ ಅದು ನಮ್ಮ ಎಡಿ ಅವರಿಗೆ ನಾವು ಮಾಹಿತಿಯನ್ನ ಕೊಡ್ತೇವ್ರಿ. ಸಮುದ್ರ ಪಟೇಲ್ ಅವ್ರಿ, ಒಳ್ಳೆ ಧನ್ಯವಾದಗಳು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಜಂಟಿ ಕೃಷಿ ನಿರ್ದೇಶಕರೇ, ಈಗ ಏನು ಅವರು ಬೆಳೆ ಸಮೀಕ್ಷೆ ಮಾಡುವಂತಹ ಒಂದು ಸಂದರ್ಭದೊಳಗೆ ಅಥವಾ ತಮಗೆ ರಿಪೋರ್ಟ್ ಮಾಡುವಂತಹ ಒಂದು ಸಂದರ್ಭದೊಳಗೆ ಅಕಸ್ಮಾತ್ ಅವ್ರು ಹೇಳಿಲ್ಲ ಅಂದ್ರೂ ಕೂಡ ಫೋಟೋ ಗಿಟೋ GPS ಫೋಟೋ ಏನಾದ್ರು ತಕೊಂಡು ಇಟ್ಕೊಂಡಿದ್ರೆ ಅವರಿಗೆ ಅನುಕೂಲ ಆಗ್ತದೆ. ಈಗ ನೋಡಿ ಸರ್ ಹೆಂಗಿದೆ ಅಂದ್ರೆ ಬೆಳೆ ಹಾನಿ ಆದ ತಕ್ಷಣ ನಾವು ಬೆಳೆ ಸಮೀಕ್ಷೆಗೆ ಆದೇಶ ಮಾಡ್ತೀವಿ. ಈಗ ಬೆಳೆ ಜಂಟಿ ಸಮೀಕ್ಷೆಗೆ ಆದೇಶ ಮಾಡ್ತೀವಿ ನಾವು ಅಂದ್ರೆ ಹಾನಿಯೇ. ಈಗ ನಮ್ಮವರು ಕ್ಷೇತ್ರಕ್ಕೆ ಹೋಗ್ತಾರೆ, ಹೋಗಿ ಜಾಯಿಂಟ್ ಆಗಿ ಫೋಟೋ ತಗೊಂತಾರೆ, ನಮ್ಮ ಕೃಷಿ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್, ಎಎಚ್ಓಸ್, ಅವಾಗ ಬೆಳೆ ಹಾನಿ ಆದಂತದ್ದು ಬೆಳೆ ಒಂದ್ ಸ್ವಲ್ಪ ಅವ್ರು ವೇಟ್ ಮಾಡ್ಬೇಕು. ಯಾಕಂದ್ರೆ ಸರ್ಕಾರದಲ್ಲಿ ಏನಾಗುತ್ತೆ, ಬೆಳೆ ಹಾನಿ ಆಗಿರೋ ನಮ್ಗೆ ದಾಖಲಾತಿಗಳು ಬೇಕಾಗುತ್ತೆ. ಈಗ ಬೆಳೆ ರಾಶಿ ಮಾಡಿನೂ ರೋಟೋವೇಟರ್ ಮಾಡಬಹುದು. ಸೊ ಅದಕ್ಕಾಗಿ ದೂರ ಬರುವಂತ ಚಾನ್ಸಸ್ ಗಳು ಇರ್ತಾವ. ಅದಕ್ಕೆ ಮತ್ತೆ ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಿರ್ತೀವಿ ನಾವು. ಅದಕ್ಕೆ ರೈತ ಬಾಂಧವರು ನನ್ನೊಂದು ರಿಕ್ವೆಸ್ಟ್ ಇದೆ, ಒಂದ್ ಸ್ವಲ್ಪ ಬೆಳೆ ಹಾನಿ ಆಗಿದಂತ ಬೆಳೆ ಹಂಗೆ ಬಿಟ್ರೆ, ನಾವೆಲ್ಲ ಪರಿಶೀಲನೆ ಮಾಡಿದೀವಿ ಮೊನ್ನೆ, ಡಿ ಸಿ ಮೇಡಮ್ ಅವರು ಸಹಿತ ಬಂದಿದ್ರು, ಅಲ್ಲಿ ಹೋದಾಗೆಲ್ಲ ಬೆಳೆ ಹಂಗೆ ಇತ್ತು, ಹಾನಿ ಆಗಿದ್ ಹಂಗೆ ಇಟ್ಟಿದ್ದಾರೆ ಅವ್ರ ಬೆಳೆನ. ಸೊ ಅದಕ್ಕೆ ನನ್ನೊಂದು ರಿಕ್ವೆಸ್ಟ್ ಇದೆ, ಬೆಳೆ ಹಾನಿ ಆಗಿದ್ದನ್ನ ಸ್ವಲ್ಪ ಸರ್ವೆ ಆಗೋ ಮಟ್ಟಿ ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿ ಆನಂತರ ನಮ್ಮವ್ರು ಸರ್ವೆ ಒಂದ್ಸಲ ಬಂದು ಫೋಟೋ ಜಿ ಪಿ ಎಸ್ ತಗೊಂಡು ಹೋದ್ರಂದ್ರೆ, ಅವಾಗ ಅವರು ಏನಾದ್ರು ಮತ್ತೆ ರೋಟೋವೇಟರ್ ಮತ್ತೆ ಎಡಿ ಹೊಡೆದು ಆನಂತರ ಬಿತ್ತನೆ ಹಿಂಗಾರು ಬಿತ್ತನೆ ಅವ್ರು ಸಿದ್ಧತೆ ಮಾಡ್ತಾರೆ. ಅಂದ್ರೆ ಈ ಕೆಲಸ ಜಲ್ದಿ ಆಗ್ತದೆ ಅಂತ ಹೇಳಿ ತಾವು ಭರವಸೆ ಕೊಡ್ತಾ ಇದ್ರೆ? ಎಸ್ ಸರ್, ಈಗ ಆಲ್ರೆಡಿ ನಮ್ದು ಸರ್ವೆ ಒಂದು ಹಂತದ ಸರ್ವೆ ಮುಗಿಸಿದೀವಿ ನಾವು. ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಳೆ ಬಂತು, ಆ ಮಳೆ ಸರ್ವೆ ಕಂಪ್ಲೀಟ್ ಮಾಡಿ ಈಗ ಆಲ್ರೆಡಿ ಎರಡು ವಾರದಲ್ಲಿ ನಾವು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಇದು ಅತ್ಯಂತ ಶೀಘ್ರವಾದಂತಹ ಕೆಲಸ ಮಾಡಿದ್ವಿ, ಯಾವುದೇ ರೀತಿಯಂತ ಡಿಲೇ ಇಲ್ಲ, ಡಿಲೇ ಇಲ್ಲ. ಸೊ ನಮ್ಮ ರೈತ ಬಾಂಧವರು ಒಂದು ವಾರ ಹತ್ತು ದಿವಸ ಆದ್ರೂ ಸ್ವಲ್ಪ ವೇಟ್ ಮಾಡಿ ಸರ್ಕಾರದಲ್ಲಿ ಇರುವಂತಹ ಮಾರ್ಗಸೂಚಿ ನಾವು ಫಾಲೋ ಮಾಡಬೇಕಾಗುತ್ತೆ. ಅದ್ರ ಸಲುವಾಗಿ ಒಂದು ವಾರ ಹತ್ತು ದಿವಸ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಅವರು ನಮ್ಮ ಸಮೀಕ್ಷೆ ಆದ ತಕ್ಷಣ ಅವರು ಭೂಮಿ ಸಿದ್ಧತೆ ಮಾಡಿಕೊಳ್ಳೋದು ಒಳ್ಳೇದು ಅಂತ ನಾನೊಂದು. ಒಳ್ಳೇದು ಸರ್, ನಮ್ಮ ರೈತರಿಗೆ ಇದು ಸಮಾಧಾನ ತಂದಿರಬಹುದು ಅಂತ ಹೇಳಿ ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ತಾವು ಏನು ಈ ಕೆಲಸ ಅದಾವ ಬಹಳ ಶೀಘ್ರವಾಗಿ ಆಗಬೇಕಾದಂತಹ ಕೆಲಸಗಳಿರ್ತಾವ, ಅದಕ್ಕೆ ಸೀಸನ್ ಏನು ಅವರಿಗೆ ಕೆಲವೊಮ್ಮೆ ಅನಾನುಕೂಲನೂ ಆಗಿರುವಂತಹ ಒಂದು ಸಂದರ್ಭ ಇರ್ತದೆ. ಅದಕ್ಕೆ ರೈತರು ಈ ಕಡೆ ಗಮನ ಕೊಡಬೇಕು ಅಂತೇಳಿ ನಮ್ದು ಕೂಡ ಮನವಿ ಅದ. ಈಗ ಇನ್ನೊಂದು ಕರೆ ಅದ ನಾವು ತಗೊಳ್ಳೋಣ ಅಂತ. ಹಲೋ ಹಲೋ, ಆಕಾಶವಾಣಿ ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಸಾಜನ್ ಪಟೇಲ್ ಅವರು. ಹೇಳ್ರಿ ಸಾಜನ್ ಪಟೇಲ್ ಅವ್ರಿಗೆ ಏನ್ ಪ್ರಶ್ನೆ ಅದ ತಮ್ದು? ಹಾ ಹೇಳ್ರಿ. ಬೆಳೆ ಸಮೀಕ್ಷೆ ಮಾಡ್ತಾರಲ್ಲ, ಅದು ರೈತರದು ಎಷ್ಟು ಎಕರೆ ಜಮೀನಿಗೆ ಆ ಒಂದು ಬೆಳೆ ಸಮೀಕ್ಷೆ ಮಾಡ್ತಾರಲ್ಲ, ಅದ್ರ ಅಂದ್ರೆ ಸುಮಾರಾಗಿ ಒಬ್ಬರು 10 ಎಕರೆ 15 ಎಕರೆ ಈ ತರ ಇರ್ತಲ್ಲ, ಎಷ್ಟು ಎಕರೆವರೆಗೂ ಆ ಒಂದು ಅಂದ್ರೆ ನಮ್ಮ ಫಲಾನುಭವಿಗೆ ಒಂದು ಸಹಾಯಧನ ಸಿಗುತ್ತೆ ಅಂತ ನನ್ನ ಪ್ರಶ್ನೆ ಆಗಿತ್ತು. ಉತ್ತರ ಬಯಸ್ತಾ ಬೆಳೆ ಹಾನಿ ಹೇಳ್ತಾ ಇದ್ದಿರ್ತಾವ ಅಥವಾ ಬೆಳೆ ಸಮೀಕ್ಷೆ ಹೇಳ್ತಾ ಇದ್ರಿ? ಬೆಳೆ ಹಾನಿ, ಬೆಳೆ ಹಾನಿಯಲ್ಲಿ ಪ್ರತಿ ಒಬ್ಬ ರೈತರಿಗೆ ನಾವು 5 ಎಕರೆ 2 ಹೆಕ್ಟರ್ ಅಂತ ಹೇಳ್ತೀವಿ ನಾವು. 5 ಎಕರೆವರೆಗೆ ಅಷ್ಟೇ ಪರಿಹಾರ ಕೊಡಕ್ಕೆ ಇದರಲ್ಲಿ ಅವಕಾಶ ಇದೆ. ಯಾವುದು ಬೆಳೆ ಸಮೀಕ್ಷೆ ಅಂದ್ರೆ ತಮ್ಮ ತಾವು ರೈತರದೇ ಒಂದು ಆಪ್ ಇದೆ, ರೈತರೇ ಸ್ವತಃ ತಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಬೆಳೆ ಸಮೀಕ್ಷೆ 2024 ಅಂತ ಡೌನ್ಲೋಡ್ ಮಾಡಿಕೊಂಡು ರೈತರು ಸಹಿತ ಬೆಳೆ ಸಮೀಕ್ಷೆ ತಮ್ಮ ಹೊಲದು ತಾವೇ ಅಪ್ಲೋಡ್ ಮಾಡಬಹುದು ಒಂದು. ಎರಡನೇದು, ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ರು ಖಾಸಗಿ ನಿವಾಸಿ ಅಂತ ಇದ್ದಾರೆ, ಖಾಸಗಿ ನಿವಾಸಿ ಪಿ ಆರ್ ಅಂತ ಕರಿತೀವಿ ನಾವು, ಪ್ರೈವೇಟ್ ರೆಸಿಡೆಂಟ್, ಅದೇ ಊರವರೇ ಹುಡುಗರಿದ್ದಾರೆ ಅವರು. ಅವರು ಟ್ರೈನ್ಡ್ ಇದಾರೆ ಈ ಬೆಳೆ ಸಮೀಕ್ಷೆ ಹೆಂಗ್ ಹೊಲ ಹೋಗಿ ಮಾಡ್ಬೇಕಂತ. ಅವರು ಏನ್ ಮಾಡ್ತಾರೆ, ಅವರು ತಮ್ಮ ಮೊಬೈಲ್ ಇಂದ ಎಲ್ಲ ಡಾಟಾ ಡೌನ್ಲೋಡ್ ಮಾಡಿಕೊಂಡು ಸರ್ವೆ ನಂಬರ್ ವಾರ್ ಹೋಗಿ, ಹಿಸ್ಸಾ ವಾರ್ ಇದೆ ಈ ವರ್ಷ, ಸರ್ವೆ ನಂಬರ್ ವಾರ್ ಹಿಸ್ಸಾ ವಾರ್ ಇದೆ, ಆ ಹಿಸ್ಸಾಗ ಹೋಗ್ತಾರೆ ಜಿ ಪಿ ಎಸ್, ಹಿಸ್ಸಾಗ ಹೋಗಿ ಅವ್ರ ಹೊಲದಲ್ಲಿ ಅದು ತೋರಿಸುತ್ತೆ. ಅಂದ್ರೆ 30 ಮೀಟರ್ ಒಳಗಡೆ ಹೋಗ್ಬೇಕು ಅವ್ರ ಹೊಲದಿಂದ, ಹಾ ಒಂದು ನಿಯರ್ ಟು 100 ಫೀಟ್ ಹೊಲದಿಂದ ಬದುವಿನ ಒಳಗಡೆ ಹೋಗ್ಬೇಕಾಗತ್ತೆ, ಅವಾಗಷ್ಟೇ ತಗೊಳ್ಳುತ್ತೆ. ಅವಾಗ ಅವ್ರು ಫೋಟೋ ತಗೋತಾರೆ, ರೈತರ ಹೊಲದಲ್ಲಿದ್ರೆ ರೈತರ ಜೊತೆ ತಗೋತಾರೆ, ಇಲ್ಲ ಸೆಲ್ಫಿ ತಗೋತಾರೆ, ಇಲ್ಲಾಂದ್ರೆ ಇದ್ದಂತ ಫೋಟೋ ಅದರಲ್ಲಿ ಪ್ರಿಂಟ್ ಆಗುತ್ತೆ, ಜಿ ಪಿ ಎಸ್ ಡೇ ಟು ಟೈಮ್ ಅದನ್ನ ಅವ್ರು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ್ಮೇಲೆ ಅದನ್ನ ನಮ್ಮಲ್ಲಿ ಸೂಪರ್ವೈಸರ್ ಅಂತ ವೆರಿಫಿಕೇಶನ್ ಮಾಡ್ತೀವಿ. ಅಂದ್ರೆ ನಮ್ಮಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ಅಧಿಕಾರಿ, ತೋಟಗಾರಿಕಾ ಸಹಾಯಕ ಅಧಿಕಾರಿ, ನಮ್ಮ ವಿಲೇಜ್ ಅಕೌಂಟೆಂಟ್, ಆರ್ ಐಸ್, ಇವರೆಲ್ಲ ಸೂಪರ್ವೈಸರ್ಸ್ ಇರ್ತಾರೆ ಡಿ ಟಿ ವರೆಗೆ. ಅವ್ರು ಸೂಪರ್ವೈಸರ್ಸ್ ಸೂಪರ್ವಿಷನ್ ಮಾಡಿದ್ಮೇಲೆ ಬೆಳೆ ದರ್ಶಕ ಅಂತ ಒಂದು ಆಪ್ ಇದೆ ನಮ್ದು, ಬೆಳೆ ದರ್ಶಕ ಆಪ್ ನಲ್ಲಿ ಅವ್ರೇನ್ ಮಾಡ್ತಾರೆ, ತಾವು ರೈತ ಬಾಂಧವರು ಬೆಳೆ ದರ್ಶಕ 2024 ಅಂತ ತಾವು ಆಪ್ ಡೌನ್ಲೋಡ್ ಮಾಡ್ಕೋಬಹುದು ರೈತ ಬಾಂಧವರು, ಇದರಿಂದ ಪ್ಲೇ ಸ್ಟೋರ್ ಇಂದ, ಗೂಗಲ್ ಪ್ಲೇ ಸ್ಟೋರ್ ಇಂದ. ಬೆಳೆ ದರ್ಶಕ ಆಪ್ ಅಲ್ಲಿ ತಾವು ತಮ್ಮ ಸರ್ವೆ ನಂಬರು, ತಮ್ಮ ಗ್ರಾಮ, ತಮ್ದು ಹೋಬಳಿ ಎಲ್ಲ ಹಾಕಿದ್ರೆ ತಮ್ಮ ಯಾವ ಫೋಟೋ ಯಾವ ಬೆಳೆ ಬೆಳೆದಿರಿ ಫೋಟೋ ಬರ್ತದ ಅದರಲ್ಲಿ, ಆ ಫೋಟೋದಲ್ಲಿ ಟೈಮು ಡೇಟ್ ಎಲ್ಲ ಕಾಣಿಸುತ್ತೆ, ಮತ್ತೆ ತಮ್ಮ ಪಿ ಆರ್ ಯಾರು ಅವ್ರ ಅಂದ್ರೆ ಬೆಳೆ ಸಮೀಕ್ಷೆ ಮಾಡಂತ ಪಿ ಆರ್ ಯಾರು ಅವ್ರದ್ದು ಮೊಬೈಲ್ ನಂಬರ್ ಎಲ್ಲ ಬರುತ್ತೆ. ತಮಗೆ ಏನಾದ್ರೂ ಡೌಟ್ ಇದ್ರೆ ಅವ್ರಿಗೆ ಕ್ಲಿಯರ್ ಕೇಳಬಹುದು, ನಂದು ಈ ಹಿಸ್ಸಾದಲ್ಲಿ ನಾ ಈ ಬೆಳೆ ಬೆಳೆದಿದೀನ ಇಲ್ಲ, ತಪ್ಪಾಗಿ ಅಪ್ಲೋಡ್ ಆಗಿದೆಯಾ, ಹಂಗೇನಾದ್ರೂ ತಪ್ಪಾಗಿ ಫೋಟೋ ಬಂದಿದ್ರೆ ತಾವು ಬೆಳೆ ದರ್ಶಕದ ಆಪ್ ನಲ್ಲೇ ಅಬ್ಜೆಕ್ಷನ್ ಹಾಕಬಹುದು, ಇದು ತಪ್ಪಾಗಿ ಏನಾಗಿದೆ ಅಲ್ಲ, ನಂದು ಬೆಳೆ ಸಮೀಕ್ಷೆ ಆಗಿದೆ, ಇದನ್ನ ರೀಸಮೀಕ್ಷೆ ಮಾಡಿ ಅಂತ. ನಾವು ಪುನರ್ಪರಿಶೀಲನೆ ಮತ್ತೆ ಅದನ್ನ ತಗೊಂಡು ಮತ್ತೆ ರೀಸರ್ವೆ ಮಾಡ್ತೀವಿ. ಬೆಳೆ ದರ್ಶಕ ಆಪ್ ಒಂದರಲ್ಲೇ ಇಂಥ ಅವಕಾಶ ಇದೆ. ಒಂದ್ಸಲ ಇದು ಸಮೀಕ್ಷೆ ಮುಗಿದ ಮೇಲೆ ಈ ಸೆಪ್ಟೆಂಬರ್ 30 ಬೆಳೆ ಸಮೀಕ್ಷೆಗೆ ಕೊನೆ ದಿನಾಂಕ. ಸಮೀಕ್ಷೆ ಮುಗಿದು ಸೂಪರ್ವೈಸರ್ ವೆರಿಫಿಕೇಶನ್ ಆಗಿ ಪ್ಲಾಟ್ ಅಪ್ಲೋಡ್ ಆದ್ಮೇಲೆ ತಾವೇನಾದ್ರೂ ಬೆಳೆ ದರ್ಶಕ ಆಪ್ ಅಲ್ಲಿ ಅಬ್ಜೆಕ್ಷನ್ ಹಾಕ್ಲಿಲ್ಲ ಅಂದ್ರೆ ಅದು ಪ್ರೊಸೆಸ್ ಕಂಪ್ಲೀಟ್ ಆಗಿಬಿಡುತ್ತೆ, ಮತ್ತೆ ಅಬ್ಜೆಕ್ಷನ್ ಹಾಕಕ್ ಬರಲ್ಲ. ಅದಕ್ಕೆ ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ GPS ಕೋಆರ್ಡಿನೇಟ್ ಮ್ಯಾಪ್ ಜಿಯೋ ಟ್ಯಾಗ್, ಈಗ ತಾವು ದಿಶಾಂಕ್ ಆಪ್ ನೋಡಿರ್ಬೋದಲ್ಲ, ಅದೇ ತರ ಈ ಯಾವ ಸರ್ವೆ ನಂಬರ್ ಇದೆ ಅಂತ ಅವ್ರು ದಿಶಾಂಕ್ ತೋರಿಸುತ್ತಲ್ಲ, ಅದೇ ರೀತಿಯಾಗಿ ಬೆಳೆ ಸಮೀಕ್ಷೆ ಆಪ್ ಸಹಿತ ಅದೇ ದಿಶಾಂಕ್ ಆಪ್ ನಲ್ಲಿ ತೋರಿಸಿದಂಗೆ ಎಲ್ಲಿ ನಿಂತಾರ ಅವರು ಏನಿಲ್ಲ ಅಂತ ತೋರಿಸುತ್ತೆ. ಆಮೇಲೆ ಬೆಳೆನ ಫೋಟೋ ಅಪ್ಲೋಡ್ ಮಾಡ್ತಾರೆ ಯಾವ ಬೆಳೆ ಇದೆ ಅಂತ. ಸೊ ಅದು ಬೆಳೆ ಸಮೀಕ್ಷೆ ಎಲ್ಲರದು ಮಾಡ್ತಾರೆ, ಎಲ್ಲಾ ಸರ್ವೆ ನಂಬರ್ಗಳು. ನಮ್ಮ ಕಲಬುರಗಿ ಜಿಲ್ಲೆ 7,06,000 ಪ್ಲಾಟ್ ಇದೆ, 7,06,000 ಹಿಸ್ಸಾಗಳಿಗೆ ಹೋಗಿ ಅವ್ರು ನಮ್ PR ಅಪ್ಲೋಡ್ ಮಾಡ್ತಿರ್ತಾರೆ. 918 ಜನ ಇದಾರೆ ನನ್ನ ಹತ್ರ, 918 ಜನ ಅವ್ರು ಗ್ರಾಮಕ್ಕೊಬ್ಬರು ಇದಾರೆ ನಮ್ಮಲ್ಲಿ, ಇರೋದು 920 ವಿಲೇಜಸ್ ಇದೆ. ಸೊ 918 PRs ಏನಿದಾರಲ್ಲ ಅವ್ರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಪ್ರತಿಯೊಂದು ಸರ್ವೆ ನಂಬರ್ ಹಿಸ್ಸಾಗಿ ಹೋಗಿ ಅವ್ರು ಫೋಟೋ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವ್ರವ್ರ ಕೆಲಸ. ಅದಕ್ಕೆ ಇದು ನಮ್ಮಲ್ಲಿ 75% ಕಾರ್ಯ ಈಗಾಗಲೇ ಆಗಿ ಫೋಟೋ ಅವು ಬೆಳೆ ದರ್ಶಕ ಆಪ್ ಅಲ್ಲಿ ಸಿಗ್ತದೆ, ತಾವು ನೋಡಬಹುದು. ಒಳ್ಳೇದು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತಮಗೆ ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ, ಆಕಾಶವಾಣಿ. ಹಲೋ ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಬಸವರಾಜ್ ಅವ್ರ, ನಿಮ್ ಪ್ರಶ್ನೆ ಏನ್ ಹೇಳಿ? ಇಲ್ಲೋರಿ ಸರ್, ಬೆಳೆ ವಿಮೆ ಮಾಡ್ತೀವ್ರಿ ಸರ್. ಬೆಳೆ ವಿಮೆ ಹೇಳ್ತೀವಿ, ಅದು ಮತ್ತ ಕೃಷಿ ಆಸಿಸ್ಕ ಒಂದ್ ಇದನ್ನು ಕೊಡ್ತೀವ್ರಿ. ಇನ್ಸೂರೆನ್ಸ್ ಅವ್ರ ಫೋನ್ ಎತ್ತಲ್ಲ, ಅವ್ರ ಕಾಲ್ ಮಾಡ್ಲಾಗ್ತಿರ್ರಿ. ಈಗ ತಾವ್ ನಮ್ ರೈತ ಸಂಪರ್ಕ ಕೇಂದ್ರ ಕೊಟ್ಟಿದ್ರ ಅರ್ಜಿ? ಯಾವ ರೈತ ಸಂಪರ್ಕ ಕೇಂದ್ರ? ನಮ್ ರೈತ ಸಂಪರ್ಕ ಇಲ್ಲ, ಇಲ್ಲೇ ಕೃಷಿ ಆಫೀಸ್ ಕೊಡ್ತೀನಿ, ಇಲ್ಲೇ ಗುಲ್ಬರ್ಗ. ಗುಲ್ಬರ್ಗ ಕೃಷಿ ಆಫೀಸ್, ADA ಆಫೀಸ್ ನಲ್ಲಿ ಕೊಟ್ಟಿದ್ರ ತಾವು? ಇನ್ JD ಆಫೀಸ್? ಹೌದ್ ಸರ್, ADA ಗುಲ್ಬರ್ಗದಲ್ಲಿ ಕೊಟ್ಟಿದ್ದಿರ್ತಾವ. ಹ್ಮ್ ಸರ್, ಅದನ್ನ ನಾವು ಏನದಲ್ಲ ಇನ್ಸೂರೆನ್ಸ್ ಕಂಪನಿಗೆ ಹ್ಯಾಂಡ್ ಓವರ್ ಮಾಡಿದೀವ ಎಲ್ಲ ತಾವು ಕೊಟ್ಟಂತ ಅರ್ಜಿಗಳನ್ನ. ಹೌದೌದು, ಇದು ನಮ್ ಗಮನಕ್ಕೆ ಬಂದಿದೆ, ಅವ್ರಿಗೆ ಇನ್ಸೂರೆನ್ಸ್ ಕಂಪನಿಗೆ ನಾವು ನೋಟಿಸ್ ಕೊಟ್ಟಿದೀವಿ, ನಾವು ಕೇಂದ್ರ ಕಚೇರಿಗೆ ಸಹಿತ ಕಂಪ್ಲೇಂಟ್ ರೇಸ್ ಮಾಡಿದೀವಿ ಅವ್ರ ವಿರುದ್ಧ, ದೂರನ್ ದಾಖಲು ಮಾಡಿದೀವಿ. ನಮಗೇನ್ ಪ್ರಾಬ್ಲಮ್ ಆಗಲ್ಲ, ಈಗೆಲ್ಲ ಕೊಟ್ಬಿಟ್ಟಿರೋ. ಇಲ್ಲಿ ಏನು ಸಮಸ್ಯೆ ಇಲ್ಲ, ನಾ ಅದು ಫಾಲೋ ಅಪ್ ಮಾಡ್ತಾ ಇದ್ದೇನ್ರಿ. ರ್ಯಾಂಡಮ್ ಆಗಿ ನಾವು ಸರ್ವೆ ಮಾಡಿ ಎಲ್ಲಾ ರೈತರಿಗೆ ಏನದಲ್ಲ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲಾ ರೈತ ದೂರ್ ಕೊಟ್ಟಂತ ಎಲ್ಲಾ ರೈತರಿಗೆ ಪರಿಹಾರ ಬರಂಗೆ ನಾವು ಸರ್ವೆ ಮಾಡಿಸಿ ಅಂದ್ರೇನು, ಅದು ಸ್ಯಾಂಪಲ್ ಸರ್ವೆ ಅಂತ ಆಗುತ್ತೆ. ಬಹಳ ದೂರ ಬಂದಾಗ ನಮ್ದೀಗ ಆಲ್ರೆಡಿ 65,000 ಏನೋ ಬಂದಿದೆ ಟೋಟಲ್ ದೂರುಗಳು, ಸ್ಯಾಂಪಲ್ ಸರ್ವೆ ಅಲ್ಲಿ ತಗೊಂಡು ನಾವು ಅದನ್ನ ಪರಿಗಣನೆ ಮಾಡಿ ಅಂತ ಅವ್ರಿಗೆ ನಾವು ಆಲ್ರೆಡಿ ಲೆಟರ್ ಬರಿತಾ ಇದೀವಿ ಇವತ್ತು. ಅದಕ್ಕೆ ಮತ್ ಮುಂದ್ ನಾವ್ ಬರ್ಲಿಲ್ಲ ಅಂದ್ರೆ ನಮ್ ಪ್ರಾಬ್ಲಮ್ ಆಗ ಅಂತ ಹೇಳೋದು. ಇಲ್ಲ ಇಲ್ಲ, ತಮ್ಮ ಪರವಾಗಿ ನಾವು ಮುತುವರ್ಜಿ ವಹಿಸಿದೀವಿ, ತಾವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಒಳ್ಳೇದು ಬಸವರಾಜ್ ಅವರೇ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ, ಆಕಾಶವಾಣಿ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಪ್ರಭು ಸರ್, ಕರ್ನಾಟಕ. ಹೇಳ್ರಿ ಪ್ರಭು ಅವ್ರ, ಏನ್ ಪ್ರಶ್ನೆ ಅದ ತಮ್ದು? ಸರ್, ಸಮರ್ಪಣದ ಸರ್ ಪ್ರಶ್ನೆ ಇತ್ತು ಸರ್ ನಮ್ದು. ಕೇಳ್ರಿ ಕೇಳ್ರಿ, ಇದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಪ್ರಭು ಅವ್ರ, ಹೇಳಿ ಸರ್. ನಮ್ದು ಎಫ್.ಡಿ ಒಳಗ ನಮ್ ಹೆಸರು ಚೇಂಜ್ ಆಗಿದೆ ಸರ್, ಪರಿಹಾರ ಬಂದಿಲ್ಲ ಸರ್. ಹೋದ ವರ್ಷದ ಪರಿಹಾರ ಬಂದಿಲ್ಲೇನ್ರಿ? ಹೌದಾ ಸರ್. ಇವಾಗ ನಾನು ಪರಿಹಾರ ಇದು ಇನ್ಸೂರೆನ್ಸ್ ತುಂಬಲಿಕ್ಕೆ ಹೋದ್ರೆ ಅದು ಎಫ್.ಡಿ ಎಡ್ರನ್ ಒಳಗೆ ಚೇಂಜ್ ಮಾಡ್ತಾ ಇಲ್ಲ ಸರ್ ಮೇಡಮ್. ಈಗ ನೋಡಿ, ತಮ್ದು FID ಎಡಿಷನ್ ಏನಿದೆ ಅಲ್ಲ, ತಾವು ಅರ್ಜಿ ಕೊಟ್ರಲ್ಲಿ RSK ಅಲ್ಲಿ ಕೊಟ್ಟಿನ ಸರ್, ಮೇಡಮ್ ಬರ್ತಾ ಇಲ್ಲ ಸರ್ ಅವರು. ಈಗ ನೋಡಿ, ಇದಕ್ಕೆ FID ಬದಲಾವಣೆಗೆ ನಾನು ತಮ್ಮ ಪ್ರೊಸೀಜರ್ ಹೇಳ್ತೀನಿ, ದಯವಿಟ್ಟು ತಾವೆಲ್ಲರೂ ನೋಟ್ ಮಾಡ್ಕೋಬಹುದು. FID ಒಂದ್ಸಲ FID ಅಲ್ಲಿ ಬದಲಾವಣೆ ಆಗಬೇಕಾದ್ರೆ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಅದು FID ಬದಲಾವಣೆಗೆ ಅವರು ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾರೆ. ಆ ನಂತರ ನಮ್ಮ ರೈತ ಸಂಪರ್ಕ ಅಸಿಸ್ಟೆಂಟ್ ಡೈರೆಕ್ಟರ್, ಸಹಾಯಕ ಕೃಷಿ ಅಧಿಕಾರಿಗಳು, ನಮ್ಮ ಸಹಾಯಕ ಕೃಷಿ ನಿರ್ದೇಶಕರೇನಿದಾರಲ್ಲ, ಅದನ್ನ ಪರಿಶೀಲನೆ ಮಾಡಿ ಫಾರ್ವರ್ಡ್ ಮಾಡ್ತಾರೆ. ನನ್ನ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದ ನಾವು ಅದನ್ನು ಪರಿಶೀಲನೆ ಮಾಡಿ ಇ ಗವರ್ನೆನ್ಸ್ ಬೆಂಗಳೂರಿಗೆ ಕಳಿಸ್ತೀವ್ರಿ. ಇ ಗವರ್ನೆನ್ಸ್ ಬೆಂಗಳೂರಿನಲ್ಲಿ ಏನಿದೆಯಲ್ಲ, ಸೀರಿಯಲ್ ನಂಬರ್ ಪ್ರಕಾರ, ಸೀನಿಯರಿಟಿ ಪ್ರಕಾರ ಮಾಡ್ತಿದ್ದಾರೆ ಅವರು ಡೈಲಿ. ಈಗ ತಮ್ಮ ಎಲ್ಲಾ ರೆಕಾರ್ಡ್ಸ್ ನಾನು ಕಂಪ್ಲೀಟ್ ಮಾಡ್ತೀನಿ, ತಮ್ಮ ಎಲ್ಲಾ ರೆಕಾರ್ಡ್ಸ್ ಲೈಕ್ ತಮ್ದು ಆಧಾರ್, ಹಾ ಅಲ್ಲಿಂದ ತಮ್ದು ಏನ್ ಆರ್ ಟಿ ಸಿ ಇದೆ ಆರ್ ಟಿ ಸಿ, ಆ ನಂತರ ತಮ್ದು ಇದು ಎಫ್ ಐ ಡಿ, ಇದೆಲ್ಲ ಸೇರಿಸಿ ನಾವೇನ್ ಮಾಡ್ತೀವಿ ಒಂದು ಒಂದು ಅರ್ಜಿಯನ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಈ ಗವರ್ನೆನ್ಸ್ ನವರು ಕಳಿಸ್ತೀವಿ. ಅವರು ಇದು ಬದಲಾವಣೆಗೆ ಅಥವಾ ಡಿಲಿಷನ್ಗೆ ಯಾಕೆ ಅರ್ಜಿ ಹಾಕಿದಾರಂತ ಅಲ್ಲಿ ಅಪ್ಲಿಕೇಶನ್ ಅನ್ನ ಅವ್ರು ಪರಿಶೀಲನೆ ಮಾಡಿ ಫೈನಲಿ ಈ ಗವರ್ನೆನ್ಸ್ ಬ್ಯಾಂಗ್ಳೂರ್ನಲ್ಲಿ ಇದರದ್ದು ಡಿಲಿಷನ್ ಅಥವಾ ತಾವು ಎಡಿಷನ್ಗೆ ಅಥವಾ ತಾವು ಯಾವ್ದಕ್ಕೆ ಅರ್ಜಿ ಕೊಟ್ಟಿದ್ದೀರಿ ಅವ್ರು ಅಪ್ರೂವ್ ಮಾಡ್ತಾರ, ಅವ್ರಿ ಅವ್ರ ಹತ್ರ ಅಧಿಕಾರ ಇದೆ. ಸೊ ಅದಕ್ಕಾಗಿ ತಾವು ತಮ್ಮ ನಾನು ನಮ್ಮ ರೈತ ಸಂಪರ್ಕ ಕೇಂದ್ರದವರಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ತಾವು ಪ್ರಭು ಕರ್ನಾಳ ಕೈನೂರ್ ಅವರು ಈ ತರ ಕಾಲ್ ಮಾಡಿದ್ರು, ಅವ್ರದ್ದು ಎಫ್ ಐ ಡಿದು ಎಡಿಷನ್ ಏನಿದೆ ಅಥವಾ ಡಿಲಿಷನ್ ಏನಿದೆ ಪ್ರಸ್ತಾವನೆ ಕಳಿಸಿ ಅಂತ ನಾನು ಆರ್ ಎಸ್ ಕೆ ಅಡ್ರಾಮಿದವರಿಗೆ ಇಮಿಡಿಯೇಟ್ಲಿ ಮಾಹಿತಿಯನ್ನು ಕೊಡ್ತೇನೆ. ಅದೇ ಅದೇ ಅದು ಏನಾಗ್ತದ್ರಿ, ನೇಮ್ ಸ್ಕೋರ್ ಅಂತ ಬರ್ತದೆ, ತಾವು ಹೇಳಿದ್ರಲ್ಲ ಅದು ವಿಷಯ ನಾನು ಬಿಟ್ಟೆ. ನೇಮ್ ಸ್ಕೋರ್ ಅಂತ ಬರ್ತದೆ ನಮ್ಮ ಯಾವ್ದ್ರಲ್ಲಿ ಕೆ ಕಿಸಾನ್ ಪೋರ್ಟಲ್ ನಲ್ಲಿ. ಈಗ ಮೊದಲು ಏನೈತ್ರಿ, ನೇಮ್ ಸ್ಕೋರು 80% ಇದ್ರೂ ಅನುಮೋದನೆ ಮಾಡಬಹುದಿತ್ತು, ಈಗ ನೇಮ್ ಸ್ಕೋರು ಅದು 100% ಬರಲಿಲ್ಲ ಅಂದ್ರೆ ಅನುಮೋದನೆ ಮಾಡಕ್ ಬರಲ್ಲ. ಸೊ ಅದಕ್ಕೆ ಏನಿದೆ ಅಲ್ಲ, ಇವರೇ ಆಧಾರ ಇಲ್ಲ ಅಂತೇಳಿ ಅಲ್ಲಿ ಕನ್ಫರ್ಮ್ ಮಾಡ್ತಾರ ಅವ್ರು ಬೆಂಗಳೂರಿನಲ್ಲಿ. ನೋಡ ನಾನು ರೈತ ಸಂಪರ್ಕ ಕೇಂದ್ರದವ್ರಿಗೆ ಕಳಿಸ್ತೇನ್ರಿ, ಮಾಹಿತಿನ ಕೊಡ್ತೇನ್ರಿ. ಓಕೆ ಓಕೆ, ಮಾಹಿತಿ ಕೊಡ್ತೇನ್ರಿ, ಧನ್ಯವಾದಗಳು. ಒಳ್ಳೇದು ಪ್ರಭು ಕರ್ನಾಳ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮಳೆಯ ವಾತಾವರಣ, ಮೋಡಕವಿದಂತಹ ವಾತಾವರಣ, ಇಂತಹ ಸಮಯವನ್ನು ನಾವು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀವಿ. ಕಳೆದ ವಾರದೊಳಗೂ ಸಹಿತ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸಾಕಷ್ಟು ರೋಗಗಳ ಸಮಸ್ಯೆ ಆಗಿರಬಹುದು ಅಥವಾ ಮುಂದಿನ ದಿನಗಳಲ್ಲಿ ಏನು ಆರೋಗ್ಯದೊಳಗೆ ಏನು ಸಮಸ್ಯೆ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ವಿಜ್ಞಾನಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಈಗ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಇನ್ನ ಮುಂದಿನ ದಿನಗಳಲ್ಲಿ ಯಾವ ಎಚ್ಚರಿಕೆಯನ್ನು ನಮ್ಮ ರೈತರು ರೋಗಗಳ ಬಗ್ಗೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ಬೇಕು ಅಂತೇಳಿ. ಈಗ ಸದ್ಯದ ಒಂದು ವಾತಾವರಣದಲ್ಲಿ ಏನಪ್ಪಾ ಅಂತಂದ್ರೆ, ಇನ್ನೂ ಒಂದು ಅಥವಾ ಎರಡು ದಿವಸದವರೆಗೆ ಮಳೆ ಬರುವಂತ ಒಂದು ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಈಗಾಗಲೇ ಜಂಟಿ ಕೃಷಿ ನಿರ್ದೇಶಕರು ಹೇಳಿದಾಗ ಏನಪ್ಪಾ ಅಂತಂದ್ರೆ, ಪೈಟೋಪ್ತರ ಕಾಂಡ ಮಚ್ಚೆ ರೋಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಾ ಇರೋದ್ರಿಂದ ರೈತರು ಅದಕ್ಕೆ ಸೂಕ್ತವಾದ ನಿರ್ವಹಣೆ ಕ್ರಮ ಕೈಗೊಳ್ಳೋದು ಬಹಳ ಅವಶ್ಯಕತೆ ಇದೆ. ಎರಡನೇದೇನಪ್ಪಾ ಅಂತಂದ್ರೆ, 3ನೇ ತಾರೀಕಿನವರೆಗೂ ಏನಾದರೂ ಮತ್ತೆ ಒಂದು ಅಥವಾ ಎರಡು ದಿವಸ ಹೆಚ್ಚಿಗೆ ಮಳೆ ಬರುವ ಒಂದು ನಿರೀಕ್ಷೆ ಇದ್ದಲ್ಲಿ, ಹೊಲಗದ್ದೆಗಳಲ್ಲಿ ಅಥವಾ ತೊಗರಿ ಬೆಳೀತಕ್ಕಂತಹ ಒಂದು ಪ್ರದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಮಳೆ ನೀರು ನಿಲ್ಲದಂಗೆ ಸ್ವಲ್ಪ ರೈತರು ಕ್ರಮ ಕೈಗೊಂಡ್ರೆ ಅಂತಂದ್ರೆ ತೊಗರಿ ಬೆಳೆಗೆ ಬಹಳ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಮುಂಜಾಗೃತವಾಗಿ ಮತ್ತು ಮುನ್ನೆಚ್ಚರಿಕೆಯಾಗಿ ರೈತ ಬಾಂಧವರಿಗೆ ನಾವೇನಪ್ಪಾ ಅಂತಂದ್ರೆ, ಮಣ್ಣಿಗೆ ಏನಾದರೂ ಸಾಧ್ಯತೆ ಇದ್ರೆ ಟ್ರೈಕೋಡರ್ಮಾ ಅನ್ನುವಂತ ಒಂದು ಜೈವಿಕ ಶಿಲೀಂಧ್ರ ನಾಶಕದಿಂದ ತೊಗರಿ ಗಿಡದ ಬುಡಗಳಿಗೆ ಏನಪ್ಪಾ ಅಂತಂತಂದ್ರೆ ಉಪಚಾರ ಮಾಡೋದ್ರಿಂದ ಮುಂದೆ ಆಗಬಹುದಾದಂತ ಅಥವಾ ಏನಾದರೂ ನೆಟೆ ರೋಗ ಬರಬಹುದಾದಂತಹ ಸನ್ನಿವೇಶವನ್ನು ನಾವು ಈಗಲೇ ಅದನ್ನ ಅರ್ಥ ಮಾಡಿಕೊಂಡು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಹತ್ತಿ ಬೆಳೆಯನ್ನು ಸ್ವಲ್ಪ ಕಲಬುರಗಿಯಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ರೈತರು ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ, ಕೆಲ ರೈತರು ಏನಪ್ಪಾ ಅಂತಂದ್ರೆ ಅವರ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ತುದಿ ಭಾಗದಲ್ಲಿರುವಂತಹ ಎಲೆಗಳು ಸ್ವಲ್ಪ ಮಚ್ಚೆಗಳಿಂದ ಕೂಡಿ ನಮಗೇನಪ್ಪಾ ಅಂತಂದ್ರೆ ಅಲ್ಟರ್ನೇರಿಯ ಎಲೆ ಚುಕ್ಕಿ ರೋಗ ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ಈ ಎರಡು ತರದ ಎಲೆ ಚುಕ್ಕಿ ರೋಗಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ. ಸೊ ಇದರ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ, ರೈತರು ಹತ್ತಿ ಬೆಳೆಯಲ್ಲಿ ನಮಗೆ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನುವಂತಹ ಒಂದು ಶಿಲೀಂಧ್ರ ನಾಶಕ ಮತ್ತು ದುಂಡಾಣು ನಾಶಕವಾಗಿಯೂ ಸಹ ಇದು ಕೆಲಸ ಮಾಡ್ತದೆ. 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಇದನ್ನ ರೈತ ಬಾಂಧವರು ಹತ್ತಿ ಬೆಳೆಯಲ್ಲಿ ಸಿಂಪಡಣೆ ಮಾಡಲಿಕ್ಕೆ ಅವಕಾಶ ಇದೆ. ಮೊಳಕವಿದ ವಾತಾವರಣ ಇರೋದ್ರಿಂದ ಸ್ವಲ್ಪ ಬೆಳೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಇರ್ತದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ತೊಗರಿ ಆಗಬಹುದು ಅಥವಾ ಹತ್ತಿ ಆಗಬಹುದು ಅಥವಾ ಬೇರೆ ಇನ್ನಿತರ ಯಾವುದೇ ಬೆಳೆಯಲ್ಲಿ ಏನಪ್ಪಾ ಅಂದ್ರೆ ಬೆಳೆ ಸ್ವಲ್ಪ ಹಳದಿಯಾಗಿ ಕಾಣ್ತಾ ಇರುವಂತಹ ಒಂದು ಲಕ್ಷಣಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಬೆಳೆಗಳಿಗೆ ಸರಿಯಾದ ರಸಗೊಬ್ಬರಗಳನ್ನು ಕೊಟ್ಟಾಗಿಯೂ ಸಹ ಬೆಳೆ ಹಳದಿ ಆಗ್ತಾ ಇರುವ ಸಂದರ್ಭ ನೋಡ್ತಾ ಇರ್ತೀವಿ. ಸೊ ಇಂತಹ ಒಂದು ಪ್ರದೇಶದಲ್ಲಿ ಎಲ್ಲೆಲ್ಲಿ ಬೆಳೆಗಳು ಸ್ವಲ್ಪ ಮಟ್ಟಿಗೆ ಹಳದಿ ಆಗ್ತಾ ಇದಾವೆ ಅಲ್ಲಿ ರೈತ ಬಾಂಧವರು ಏನಪ್ಪಾ ಅಂತಂದ್ರೆ ಪ್ರತಿ ಎಕರೆಗೆ 1 ಕೆಜಿ ಅಂತೆ ಈ ರಸಾವರಿ ಗೊಬ್ಬರ 19 19 19 ಅನ್ನುವಂಥದ್ದನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮದಂತೆ ಬೆರೆಸಿ ಏನಪ್ಪಾ ಅಂತಂದ್ರೆ ರೈತ ಬಾಂಧವರು ಸಿಂಪಡಣೆ ಮಾಡಿದ್ರೆ ಅಂತಂದ್ರೆ ಬೆಳೆಯಲ್ಲಿ ನಾವು ಮತ್ತೆ ಅದನ್ನ ಹಸಿರಾಗುವುದನ್ನ ಕಾಣಬಹುದು. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಮತ್ತೆ ಬೇರೆ ಬೆಳೆಗಳನ್ನ ನಾವು ಗಮನಿಸಿದಾಗ ಕಬ್ಬುನು ಸಹ ಏನಪ್ಪಾ ಅಂತಂದ್ರೆ ಕಲಬುರಗಿಯಲ್ಲಿ ಸಾಕಷ್ಟು ಒಂದು ಒಳ್ಳೆ ಪ್ರದೇಶದಲ್ಲಿ ಆವರಿಸಿದೆ. ಈ ಕಬ್ಬಿನಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಇಲ್ಲ. ಎಲ್ಲೋ ಒಂದು ಅಥವಾ ಎರಡು ಸಣ್ಣ ಪುಟ್ಟ ಹಂತದಲ್ಲಿ ಏನಪ್ಪಾ ಅಂತಂದ್ರೆ 2 ಎಕರೆ ಅಥವಾ 1 ಎಕರೆದಲ್ಲಿ ಈ ಸ್ಕೇಲ್ ಇನ್ಸೆಕ್ಟ್ ಅಂತ ನಾವು ಕರಿತಿರ್ತೀವಿ, ಅಂದ್ರೆ ಕಬ್ಬಿನ ರೌದಿ ಒಣಗಿ ಬಿಡ್ತದೆ, ಅದು ರಸ ಇರುವಂತಹ ಒಂದು ಕೀಟ. ಸೊ ಈ ಕೀಟದ ಬಾಧೆ ಈಗ ಇಂತಹ ಮಳೆಯಲ್ಲಿ ಆ ಕೀಟ ಸಾಮಾನ್ಯವಾಗಿ ಬದುಕೋದಿಲ್ಲ. ಆದಾಗ್ಯೂ ಸಹ ಹೊಲ ಅಥವಾ ಕಬ್ಬಿನ ಬೆಳೆ ಏನಪ್ಪಾ ಅಂದ್ರೆ ಒಣ ಪ್ರದೇಶದಲ್ಲಿದ್ದು ಆ ಕೀಟದ ಬಾಧೆ ಏನಾದರೂ ಇತ್ತು ಅಂತಂದ್ರೆ ರೈತರು ಆ ಕೀಟವನ್ನ ಗುರುತಿಸ್ತಾರೆ. ಆ ಕೀಟದ ಬಾಧೆ ಏನಾದರೂ ಇತ್ತು ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ರೈತರು ಪ್ರತಿ 1 ಲೀಟರ್ ನೀರಿಗೆ 1/2 ಮಿಲಿ ಕಾನ್ಫಿಲ್ಡರ್ ಅಥವಾ ಇಮ್ಡಾ ಕ್ಲೋರೋಪಿಲ್ ಅನ್ನುವಂತಹ ಒಂದು ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1/2 ಮಿಲಿ ಅಥವಾ ಥಯಾಮಿಥಾಕ್ಸಿಮ್ ಅನ್ನುವಂತಹ ಒಂದು ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಂದಂತೆ ಬೆರೆಸಿ ಕಬ್ಬಿನ ಬೆಳೆಯಲ್ಲಿ ರೈತರು ಅದನ್ನ ಸಿಂಪಡಣೆ ಮಾಡಬಹುದು. ಒಳ್ಳೇದು ಡಾಕ್ಟರ್. ಈಗ ಒಂದು ಕರೆ ಅದ, ಅದನ್ನ ತಗೊಂಡು ನಾವು ಮತ್ತೆ ಮುಂದುವರಿಯೋಣ. ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಗೌಡ್ನಹಳ್ಳಿಯಿಂದ ಮಾತಾಡೋದು ಸರ್. ನಾವು ನರೇಶ್ ರೆಡ್ಡಿ ಅಂತೇಳಿ. ನರೇಶ್ ರೆಡ್ಡಿ ಅವರು ಹೇಳ್ರಿ. ನರೇಶ್ ರೆಡ್ಡಿ ಅವರು, ಏನ್ ಪ್ರಶ್ನೆ ಅದ ತಮ್ದು? ಸರ್, ನಂದು ಪ್ರಶ್ನೆ ಅಂದ್ರೆ ಬೆಳೆ ವಿಮೆ ಬಗ್ಗೆ ಸರ್. ಇದೆ ಸರ್, ಬೆಳೆ ವಿಮೆ ನಾವು ಮಾಡಿಸ್ಕೊಂಡಿವಿ ಸರ್, ಮನೆ ಹೆಸರು ಬೆಳೆದು. ಅದ್ ಹೆಸರು ಬೆಳೆ ತಕೊಂಡಿವ್ ಸರ್. ಆ ಫೋಟೋ ಯಾವ್ದಾದ್ರು ತಕೊಳಕ್ ಬಂದಿವಿ ಸರ್. ಅದು ಹೆಂಗ್ ಮಾಡ್ಬೇಕು ಸರ್ ಈಗ? ಅದು ನೋಡಿ, ಬೆಳೆ ವಿಮೆಗೆ ಬಂದಾಗ ಬೆಳೆ ವಿಮೆಯಲ್ಲಿ ನಾವು 4 ಹಂತದಲ್ಲಿ ಬೆಳೆ ವಿಮೆ ಪರಿಹಾರ ಕೊಡ್ತೀವಿ. ಒಂದು, ತಮ್ಮ ಜಮೀನಲ್ಲಿ ಹೆಚ್ಚು ಮಳೆ ಬಂದು ಬೆಳೆ ಹಾನಿಯಾದಲ್ಲಿ ಲೋಕಲೈಸ್ ಕ್ಯಾಲಮಿಟಿ ಅಂತೀವಿ, ತಾವು ದೂರನ ದಾಖಲೆ ಮಾಡಬಹುದು. ಎರಡನೇದು, ಬಿತ್ತ ಸಮಯದಲ್ಲಿ 25%ಕ್ಕಿಂತ ಕಡಿಮೆ ಬಿತ್ತನೆ ಆಯಿತು ಅಂದ್ರೆ ಅದಕ್ಕೆ ನಾವು ಏನ್ ಮಾಡ್ತೀವಿ, ಬಿತ್ತನೆ ಪ್ರದೇಶ ಕಡಿಮೆ ಆಯಿತು ಅದನ್ನು ನಾವು 25% ಆಫ್ ಸಮ್ ಇನ್ಶೂರ್ಡ್ ಕೊಟ್ಟು ಕ್ಲೋಸ್ ಮಾಡ್ತೀವಿ. ಎರಡು ಅಂತೂ ಈಗ ಸನ್ನಿವೇಶ ಇಲ್ಲ. ಮೂರನೇದೇನಿದೆ ಅಲ್ಲ, ಬರ ಬಂದಾಗ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಡಿಕ್ಲೇರ್ ಮಾಡ್ತೀವಿ. ಈ ವರ್ಷ ಬರ ಸನ್ನಿವೇಶ ಇಲ್ಲ, ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಆಗಲ್ಲ. ನಾಲ್ಕನೇದೇನಿದೆ ಅಲ್ಲ, ತಾವು ಬೆಳೆ ಕಟಾವು ಆಲ್ರೆಡಿ ಆಗಿದೆ ತಮ್ದು, ನನಗೆ ಗೊತ್ತಿದ್ದಂಗೆ ತಮ್ಮ ಭಾಗದಲ್ಲಿ ಸಹಿತ ಗೌಡ್ನಹಳ್ಳಿಯಲ್ಲಿ ಎಲ್ಲಾ ಬೆಳೆಗಳು ಕಟಾವು ಆಗಿರ್ಬೋದು. ಆಣೆವರಿ ಮಾಡ್ತಾರೆ ನಮ್ಮವರು. ಯಾವ ಇಲಾಖೆಗಿದೆ, ಕೃಷಿ ತೋಟಗಾರಿಕೆ ಅಲ್ಲಿಂದ ಗ್ರಾಮೀಣಾಭಿವೃದ್ಧಿ ಮತ್ತೆ ಕಂದಾಯ ಇಲಾಖೆ ಎಲ್ಲರೂ ಸೇರಿ ಏನ್ ಮಾಡ್ತಾರೆ, ಒಂದು ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅಂತಿದೆ, ಅವ್ರು ಏನದಲ್ಲ ಅಂಕಿ ಸಂಖ್ಯೆ ಇಲಾಖೆಯವರು ಬೆಳೆ ಕಟಾವು ಮಾಡಿ ತಮ್ಮ ಒಂದು ಪಂಚಾಯ ಹೋಬಳಿ ಮಟ್ಟದಲ್ಲಿ ಇರ್ತದ ಅದು ಬೆಳೆ ಹೆಸರು. ಅಲ್ಲಿ 12 ಕಟಾವು ಆಗ್ತದೆ, ಅದರಲ್ಲಿ ಎವರೇಜ್ ಈಲ್ಡ್ ಏನಾದರೂ ತಮ್ಮ ಲಾಸ್ಟ್ 5 ಇಯರ್ಸ್ ಎವರೇಜ್ ಈಲ್ಡ್ಗೆ ಈ ಇಲ್ಡ್ ಮೈನಸ್ ಮಾಡಿ ನೋಡ್ತಾರೆ. ಕಡಿಮೆ ಇಳುವರಿ ಬಂದ್ರೆ ತಮಗೆ ಫೈನಲ್ ಸೆಟಲ್ಮೆಂಟ್ ಅಲ್ಲಿ ಅವರು ಇನ್ಸೂರೆನ್ಸ್ ಅನ್ನ ಕೊಡ್ತಾರೆ. ಒಂದ್ ವೇಳೆ ಇಳುವರಿ ಕಡಿಮೆ ಬರಲಿಲ್ಲ ಅಂತಂದ್ರೆ ಅದು ಏನಾಗೋದಿಲ್ಲ, ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ. ಯಾಕಂದ್ರೆ ಇನ್ಸೂರೆನ್ಸ್ ಅಂದ್ರೆ ಹೆಂಗಂದ್ರೆ, ಈಗ ಬೆಳೆ ಹಾನಿ ಆದ್ರೆ ದುಡ್ಡು ಬರುತ್ತೆ, ಬೆಳೆ ನಾರ್ಮಲಿ ಬಂತು ಅಂದ್ರೆ. ಅದಕ್ಕೆ ಈಗ ಸರ್ಕಾರದ ಮಾರ್ಗಸೂಚಿ ಏನ, ಈಗ ಸದ್ಯ ಸರ್ಕಾರದ ಮಾರ್ಗಸೂಚಿ ಏನಿದೆ ಅಲ್ಲ, ಅದರಲ್ಲಿ ರ್ಯಾಂಡಮ್ಲಿ ಬೆಳೆ ಕಟಾವು ಮಾಡಬೇಕಂತಿರೋ ಮಾರ್ಗಸೂಚಿನೇ ನಾವು ಅನುಸರಿಸಬೇಕಾಗತ್ತೆ. ಹೋಬಳಿ ಮಟ್ಟದಲ್ಲಿ ಅಂದ್ರೆ ಒಬ್ಬರ ಹತ್ರ ಮಾಡಲ್ರಿ, 12 ರೈತರ ಹತ್ರ ಮಾಡ್ತದ ರ್ಯಾಂಡಮ್ ಆಗಿ, ರ್ಯಾಂಡಮ್ ಸರ್ವೆ ನಂಬರ್ ಬರ್ತದ ಅದು. ಯಾರ ಹೊಲ ಯಾರ ಊರಾಗ ಬರ್ತದ ನನಗೂ ಮಾಹಿತಿ ಇಲ್ರಿ. ಅದು ಕನ್ಸರ್ನ್ಡ್ ನಮ್ಮ ಯಾರ ಬೇಸಿಕ್ ವರ್ಕರ್ ಅಂತೀವಿ ನಾವು, ತಲಾಟಿ ಇರ್ಬೋದು ಅಥವಾ ನಮ್ AAO ಇರ್ಬೋದು, ಇಲ್ಲ AHO ಇರ್ಬೋದು, ಇಲ್ಲಾಂದ್ರೆ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅಥವಾ PDO ಇರ್ಬೋದು, ಅವ್ರ ಮೊಬೈಲ್ನಾಗೆ ಡೈರೆಕ್ಟ್ ಬರ್ತದ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಅಲರ್ಟ್ ಆಗಿ. ಯಾರು ಏನು ಮಾಡಕ್ಕಾಗಲ್ಲ, ಅವ್ರ ಸರ್ವೆ ನಂಬರ್ ಬರುತ್ತಲ್ಲ, ಫಾರ್ಮ್ ನಂಬರ್ 1 ಫಾರ್ಮ್ ನಂಬರ್ 2 ಅವರೇ ಮಾಡ್ತಾರೆ. ಅವ್ರಿಗೆ ಹೆಂಗ್ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಅದೆಲ್ಲ ಆಗ್ತಿರ್ತದೆ. ಸೊ ಅದಕ್ಕಾಗಿ ನಾವು ಅದು ರ್ಯಾಂಡಮ್ ಸರ್ವೆ ನಂಬರ್ ಪ್ರಕಾರ ಮಾಡ್ಬೇಕಂತ ಸರ್ಕಾರದ ಮಾರ್ಗಸೂಚಿ ಇದೆ, ಅದ್ರ ಪ್ರಕಾರ ಮಾಡ್ತದ್ರಿ. ಯಾವ ಸಮಸ್ಯೆ ಹೇಳಿ ಇನ್ನೊಂದ್ಸಲ? ಅದೇ ನಿಮ್ ಊರಲ್ಲಿ ಒಬ್ರು ಖಾಸಗಿ ವ್ಯಕ್ತಿಗಳಂತ ನಾವು ಐಡೆಂಟಿಫೈ ಮಾಡಿರ್ತೀವಿ. ಅದಕ್ಕೆ ತಾವೇನ್ ಮಾಡಿ, ಇಲ್ಲ ಗೊತ್ತಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ತಾವು ಬೆಳೆ ದರ್ಶಕ ಅನ್ನೋದು ಆಪ್ ಅನ್ನ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋರಿ. ಅಲ್ಲ, ಗೊತ್ತಾಗತ್ತೆ ಯಾರಿದಾರೆ ತಮ್ಮ ಊರಲ್ಲಿ ಗೊತ್ತಾಗಬೇಕಾದ್ರೆ ಬೆಳೆ ದರ್ಶಕ ಅನ್ನೋ ಆಪ್ ಅನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ. ನಾ ಹೇಳ್ತಾ ಇದೀನಲ್ಲ, ಬೆಳೆ ದರ್ಶಕ ಅನ್ನೋದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ತಮ್ಮ ಮೊಬೈಲ್ ಅಲ್ಲಿ. ತಮ್ಮ ಊರಿಗೆ ಹೋದ್ರೆ ಏನಾಗತ್ತಲ್ಲ, ತಮ್ಮ ಯಾವ ಊರ್ನಾಗ ಯಾರ PR ಇದಾರಂತ ಅದ್ರಲ್ಲಿ ಆ ಊರ್ ಹೊಡೆದ್ರೆ ಆ PR ಹೆಸರು ಮೊಬೈಲ್ ನಂಬರ್ ಬರ್ತದ್ರಿ. ಹಾ, ಬೆಳೆ ದರ್ಶಕ ಆಪ್ ಅಲ್ಲಿ ಬರ್ತದೆ. ನಿಮ್ ಮಾಲೀಕರ್ ಅವ್ರಿಗೆ ಕೇಳ್ರಿ, ಹೇಳ್ತಾರೆ ಯಾರದಾರ ಅಂತೇಳಿ PR. ಒಳ್ಳೇದು ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದಗಳು ರೆಡ್ಡಿ ಅವರೇ. ಈಗ ಇನ್ನೊಂದು ಕರೆ ಇದೆ ನಮಗೆ. ಹಲೋ ಹಲೋ ಆಕಾಶವಾಣಿ, ಹಲೋ ಹಲೋ, ನಮಸ್ಕಾರ ಹೇಳಿ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಚಿತ್ರಶೇಖರ್ ಹಾಗರಿ ಅಂತ ಹೇಳಿ ಮಾತಾಡ್ಲಿಕ್ಕೆ. ಹೇಳ್ರಿ ಚಿತ್ರಶೇಖರ್ ಅವ್ರೆ, ಹೇಳ್ರಿ ಪ್ರಶ್ನೆ ಕೇಳಿ. ಸರ್ ಇವತ್ತಿನ ವಿಷಯ ಇದ್ರಲ್ರಿ, ಈಗ ನಿಮ್ದು ಪ್ರಶ್ನೆ ಏನಿದೆ ಹೇಳಿ. ನಮ್ ಪ್ರಶ್ನೆ ಏನದ್ರಿ ಸರ್, ತೆಗ್ಗಿನಡಿಗಳು ನೀರು ಹತ್ಕೇಶಿ ಹೋದಲ್ರಿ, ಅದಕ್ಕೆ ಮಾನ್ಸೂನ್ ಎಲ್ಲ ಎಷ್ಟ್ ದಿನ ಅದಂತ ಕೇಳದ್ರಿ ನಿಮಗೆ? ಹಾ ರೀ, ಈಗ ಸೌಕರ್ ಅವ್ರ, ಈಗ ನಾನ್ ಸಮತ್ ಪಟೇಲ್ ಮಾತಾಡತೇನ್ರಿ. ನಮಸ್ಕಾರ. ನಮಸ್ಕಾರ ಸರ್. ಹಾ, ಈಗ ಹೆಂಗದಂದ್ರೆ, ಈಗ ಮಾನ್ಸೂನ್ 3ನೇ ತಾರೀಕುವರೆಗೆ ಮಳೆ ಇದೆ ರೀ. 3ನೇ ತಾರೀಕುವರೆಗೆ ಇದೆ ಅಂದ್ರೆ, ಈಗ ನಮ್ಮ ಸದ್ದ ಇರುವಂತ ಮಾಹಿತಿ ಪ್ರಕಾರ ಇವತ್ತಾದ್ಮೇಲೆ ಗ್ಯಾಪ್ ಕೊಡ್ತದ, ಮತ್ ಮೂರನೇ ತಾರೀಕು ಒಂದ್ ದಿವಸ ಮಳೆ ಇದೆ. ಅದಕ್ಕಾಗಿ ಇದು ಮಳೆ ತಮ್ಗೆ ಗೊತ್ತಿದೆ, ಒಂದು ಮಳೆ ಅಂದ್ರೆ ಒಂದು 15 ದಿವಸ ಬರ್ತದೆ, 14ರಿಂದ 15 ದಿವಸ ಇರ್ತದ ಒಂದ್ ನಕ್ಷತ್ರ. ಸೊ ಈಗ ಸದ್ಯ ಇರುವಂತ ಮಳೆ ಏನದಲ್ಲ, ನಮಗೆ ಇನ್ನು 3ನೇ ತಾರೀಕುವರೆಗೆ ಇದೆ ಅಂತ ಮಾನ್ಸೂನ್ ನಮ್ಮ ಮುನ್ಸೂಚನೆ ಇದೆ. ಇವತ್ತು ಒಂದ್ ದಿವಸ ಸ್ವಲ್ಪ ಹೆಚ್ಚಿಗೆ ಮಳೆ ಬರಬಹುದು, ನಾಳೆಯಿಂದ ಕಡಿಮೆ. ಇಲ್ಲ ಕರೆಕ್ಟ್ ಇದೆ ತಾವು, ಅದಕ್ಕೆ ನಾವೇನ್ ಮಾಡಿದೀವಿ, ಈಗ ಆಲ್ರೆಡಿ ತೆಗ್ಗಿನಡಿಗಳಲ್ಲಿ ಯಾವ್ಯಾವ್ದು ಹಾನಿಯಾಗಿದೆ, 19,500 ಹೆಕ್ಟರ್ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದೀವಿ. ಇನ್ನು ಹೆಚ್ಚಿನ ಪ್ರದೇಶ ತಾವು ಹೇಳ್ದಂಗೆ ಹಾನಿ ಆಗಬಹುದು ಹೆಚ್ಚಿಗೆ ಮಳೆ ಆದ್ರೆ. ಬಟ್ ಈಗ ಆಲ್ರೆಡಿ ಈಗ ಒಂದು 15-20 ದಿವಸ ಗ್ಯಾಪ್ ಕೊಟ್ಟು ಒಂದು ವಾರ ಅಷ್ಟೇ ಮಳೆ ಬಂದಿದೆಯಲ್ಲ, ಇಷ್ಟಂತೂ ನಮ್ಗೆ ಮಳೆ ಬೆಳೆಗೆ ಬೇಕಾಗ್ತದ. ಈ ಇವತ್ತೊಂದ್ ದಿವಸ ಆದ್ಮೇಲೆ ನಾಳೆಯಿಂದ ತಾವು ನೋಡಬಹುದು ಸ್ವಲ್ಪ ಬಿಸಿಲು ಬೀಳಂತ ಸನ್ನಿವೇಶ ಇದೆ. ನಮಸ್ಕಾರ. ಒಳ್ಳೇದು ಒಳ್ಳೇದು ಚಿತ್ರಶೇಖರ್, ನಮಸ್ಕಾರ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ ಆಕಾಶವಾಣಿ, ಹಲೋ ಹಲೋ ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಾನು ಮಲ್ಕಿ ತಾಲೂಕಾ ಸರ್, ಸಿದ್ದೇಶ್ವರ ವೈಜನಾಥ್ ಅಂತ ಹೇಳಿ ಮಾತಾಡೋದು. ವೈಜನಾಥ್ ಅವ್ರ, ಏನ್ ಪ್ರಶ್ನೆ ಅದಕ್ಕೆ ಹೇಳ್ರಿ ವೈಜನಾಥ್? ಸರ್ ಅದು ತೊಗರಿ ನಾ ಬಿಎಸ್ಎನ್ಆರ್ ಹಾಕ್ತ ಸರ್, ಅದು ವರ್ಷವೇ ಬಹಳ ಹಿಡಿತ ಸರ್, ನಾನು ಮದ್ ಹುಡ್ಲೆ ಬರ್ಲಪ್ಲ ಆಯ್ತದ್ರಿ, ಅದಕ್ಕೆ ಏನ್ ಮಾಡ್ಬೇಕು ಅಂತೇಳಿ. 2 ಸಲ ಚಂಡಿ ಹೊಡೆದ್ರು, ಒಂದ್ಸಲ ಚಲೋ ಅಲ್ಲದ್ರಿ, 2ನೇ ಸಲ ಖಂಡ ಅಲ್ಲತಾವ, ಅದಕ್ಕೆ ಹೈಟ್ ಹೋಗಬಾರ್ದಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತೇವೆ ಸರ್. ಅಲ್ಲ, ಈಗ ಸಾಮಾನ್ಯವಾಗಿ ನಾವು ತೊಗರಿಗೆ ಏನಪ್ಪಾ ಅಂತಂದ್ರೆ, ಕುಡಿ ಚೂಟು ಅಂತ ಒಂದು ಕೆಲಸನ 60-65 ದಿವಸದ ಸಮಯದೊಳಗೆ ಮಾಡ್ತೀವಿ. ಈಗಾಗಲೇ ಆ ಒಂದು ಹಂತ ತೊಗರಿಯಲ್ಲಿ ದಾಟಿ ಹೋಗಿದೆ. ಈಗ ನೀವು BSMR ತೊಗರಿ ಹಾಕಿರೋದ್ರಿಂದ ಇದು ಏನಪ್ಪಾ ಅಂತಂದ್ರೆ, 180 ದಿನಗಳವರೆಗೆ ಬೆಳೀತಕ್ಕಂತಹ ಒಂದು ತೊಗರಿ ತಳಿಯಾಗಿರ್ತದೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಸ್ವಲ್ಪ ನಾವು ಸಾಲದಿಂದ ಸಾಲಿಗೆ ಸುಮಾರು ಕನಿಷ್ಠ 7-8 ಫೂಟ್ ಆದ್ರೂ ಇಡಬೇಕಾಗ್ತದೆ. ಗಿಡದಿಂದ ಗಿಡಕ್ಕೆ ಬೀಜ ನಾಟಿ ಮಾಡಿದ್ರೆ ಅಥವಾ ಊರಿಂದ್ರಿ ಅಂತಂದ್ರೆ 1-2 ಫೂಟ್ ವರೆಗೂ ಇಡಬೇಕಾಗ್ತದೆ. ಸೊ ಇಷ್ಟು ಒಂದು ಸ್ಥಳಾವಕಾಶ ಮೇಂಟೈನ್ ಮಾಡಿದ್ರೆ ಮಾತ್ರ ಈ BSMR 736 ಚೆನ್ನಾಗಿ ಬರ್ತದೆ. ಸ್ವಲ್ಪ ಅಂದ್ರೆ ನೀವು ಬೀಜ ಏನಪ್ಪಾ ಅಂದ್ರೆ ಬಹಳ ಹತ್ತಿ ಹಾಕಿರೋದ್ರಿಂದ ಈ ಸಮಸ್ಯೆ ಆಗಿದೆ ನಿಮಗೆ. ಈ ಸದ್ಯದ ಹಂತದೊಳಗೆ ನೀವು ಏನೋ ಅದಕ್ಕೆ ಜಾಸ್ತಿ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಹಾ, ಅದು ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ರೋಗ ಹುಳುಗಳು ಬರಲಾರ್ದಂಗೆ ಕಾಪಾಡಿಕೊಳ್ಳಿ. ಅದು ಏನಪ್ಪಾ ಅಂತಂದ್ರೆ 180 ದಿವಸದ ಅವಧಿ ಇರೋದ್ರಿಂದ ಜನವರಿ ಕೊನೆ ವಾರದವರೆಗೂ ನಿಮ್ಗೆ ಅದರಲ್ಲಿ ಇಳುವರಿ ಬರಲಿಕ್ಕೆ ಸಾಧ್ಯತೆ ಇದೆ. ಡಿಸೆಂಬರ್ ನಂತರ ಏನಪ್ಪಾ ಅಂದ್ರೆ ಮತ್ತೆ ಒಂದು 2-3 ಸಿಂಪಡಣೆಗಳು ಹೆಚ್ಚಿಗೆ ಬೇಕಾಗ್ತಾವ. ಅದರಲ್ಲಿ ಹೈಟ್ ಹೋಗಬಾರ್ದು ಅಂತಂದ್ರೆ ಈಗ ಏನಾಗ್ತದೆ ಅಂತಂದ್ರೆ, ಮ್ಯಾಲ್ಗಡೆ ಕುಡಿ ಚೂಟೋದನ್ನ ಮಾಡಿದ್ರೆ ಹೈಟ್ ಹೋಗೋದನ್ನ ತಡಿಬಹುದು. ಆದ್ರೆ ಅಕಸ್ಮಾತ್ ಆಗಿ ಅದು ಪೂರ್ತಿಯಾಗಿ ಗಿಡ್ ಆಯ್ತು ಅಂತಂದ್ರೆ ಮತ್ತೊಂದು ಸಮಸ್ಯೆ ಉದ್ಭವ ಆಗಬಾರ್ದು ಅಂತ ನಾವ್ ಹೇಳಿದ್ವಿ. ಇಲ್ಲ ಇಲ್ಲ ಬೇಡ, ಈಗ ಮತ್ತೇನು ಮಾಡಕ್ ಹೋಗ್ಬೇಡ್ರಿ. ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಸ್ಪೇಸಿಂಗ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಿಮಗೆ ಆ ತರ ಆಗ್ತಾ ಇದೆ. ಅದು ಮಳೆನೂ ಜಾಸ್ತಿ ಇರೋದ್ರಿಂದ ಸಾಕಷ್ಟು ತೊಗರಿ ಬೆಳೆಯಲ್ಲಿ ವೆಜಿಟೇಟಿವ್ ಗ್ರೋತ್ ಅಂತ ನಾವು ಕರಿತೀವಿ. ಅಂದ್ರೆ ಬರೀ ತಪ್ಪಲ ಮತ್ತೆ ಗಿಡಗಳೇ ಜಾಸ್ತಿ ಆಗಿರೋದಂತ ಒಂದು ಸಂದರ್ಭನ ಇದೆ. ನೀವು ಅದಕ್ಕೇನು ಜಾಸ್ತಿ ಸಮಸ್ಯೆ ಮಾಡಕ್ ಹೋಗ್ಬೇಡ್ರಿ. ಇರೋ ಬೆಳೆನ ಸ್ವಲ್ಪ ಸಂರಕ್ಷಣೆ ಮಾಡ್ಕೊಂಡು ಹೋಗಿ. ರೋಗ ಮತ್ತು ಹುಳುಗಳಿಂದ ಕಂಡಾಗ್ತಾ ಇದೆ ಅಂತಂದ್ರೆ, ಮೇಲ್ಗಡೆ ನಿಮಗೆ ಒಳಗಡೆ ಹುಳುಗಳಾಗ್ತಾ ಇದಾವೆ ಮತ್ತೆ ಎಲೆಗಳು ಮಡಚಿಕೊಂಡದಲ್ಲ, ಖಂಡ ಆಯ್ತದ ಅಂತಂದ್ರೆ, ಅಂತ ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ಆಸ್ಪಿರೇಟ್ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಅಥವಾ ಪ್ರೈಡ್ ಅಂತ ಬರ್ತದೆ, ಇನ್ನೊಂದು 1 ಲೀಟರ್ ನೀರಿಗೆ 1/2 ಗ್ರಾಮ್, ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸಿಂಪಡಣೆ ಮಾಡಿದ್ರೆ ಆ ಖಂಡ ಆಯೋದನ್ನ ಕಡಿಮೆ ಮಾಡಬಹುದು. ಕಾಯಿ ಆದ್ಮೇಲೆ ಹೊಡಿಬೇಕು ನೋಡ್ರಿ, ಕಾಯಿ ಆದ್ಮೇಲೆ ಹೊಡಿಬೇಕಾಗ್ತದೆ. ಇದು ಕಾಯಿ ಆಗಿ ಬೀಜ ಆಗ್ತಿರ್ತದಲ್ಲ, ಖಂಡ ಏನಾಗುತ್ತೆ ಅದ್ರದ್ದು ನೊಣ ಏನಾಗುತ್ತ ಅದ್ರಲ್ಲಿ ಒಳಗಡೆ ತತ್ತಿ ಇಡ್ತದೆ, ಅದು ಮರಿಯಾಗಿ ಒಳಗಡೆನೆ ತಿನ್ಬಿಡ್ತದೆ, ನಿಮ್ಗೆ ಖಂಡ ಆಗ್ತದೆ. ಅದಕ್ಕೆ ಸರ್ ಅವ್ರು ಹೇಳಿದ 2 ಔಷಧ ಬರ್ಕೊಡ್ರಿ, ಕಾಯಿ ಹೂವದಿಂದ ಕಾಯಿ ಆದ್ಮೇಲೆ ಇವ 2 ಔಷಧ ಹೊಡ್ಕೋಬೇಕು 2 ಸಲ. ಒಳ್ಳೇದು ವೈಜನಾಥ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಸಮಯ ಆಗ್ತಾ ಇದೆ, ಆದರೂ ಕೂಡ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಯಾವ ರೀತಿ ಮುಂದಿನ ಒಂದು ಹಂಗಾಮು ಬರ್ತಾ ಇದೆ, ಹಿಂಗಾರಿ ಹಂಗಾಮು, ಅದಕ್ಕಾಗಿ ನಮ್ಮ ರೈತರಿಗೆ ಒಂದೆರಡು ಸೂಚನೆಗಳನ್ನು ಕೊಡಬೇಕು ಅಂತ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ದು ಆಕ್ಚುಲಿ ಇದು ಕಲಬುರಗಿ ಏನಿದೆಲ್ಲ ಪ್ರಿಡಾಮಿನೆಂಟ್ಲಿ ಹಿಂಗಾರು ಹಂಗಾರು ಪ್ರದೇಶ. ಈಗ ಮುಂಗಾರಿಗೆ ನಾವು ಬರ್ತಾ ಇದೀವಿ, ಮುಂಗಾರು ಹೆಚ್ಚಿನ ಕ್ಷೇತ್ರದಲ್ಲಿ ಬಿತ್ತನೆ ಆಗ್ತಾ ಇದೆ, ಬಿಕಾಸ್ ನಮ್ದು ಈಗ ಮೇಜರ್ ಕ್ರಾಪ್ ಇರೋದು ತೊಗರಿ. ಆದರೆ ಹಿಂಗಾರು ಹಂಗಾಮಿನಲ್ಲಿ ಕಡಲೆ, ಜೋಳ, ಕುಸುಬೆ ಈ ಒಂದು ಬೆಳೆಗಳು ಬರ್ತಾ ಇರೋದ್ರಿಂದ ರೈತ ಬಾಂಧವರು ಹಿಂಗಾರು ಹಂಗಾಮಿನಲ್ಲಿ ಈಗ ಆಲ್ರೆಡಿ ಬೀಜ ಬಿತ್ತನೆ ಬೀಜ ರಸಗೊಬ್ಬರ ತಗೊಳ್ಳೋಕೆ ಪ್ರಯತ್ನ ಸಂಗ್ರಹಣೆ ಮಾಡ್ತಿದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈಗ ನಮ್ಮ ಭಾಗದಲ್ಲಿ ಪ್ರಮುಖವಾಗಿ ಬೇಗ ಬೆಳೆ ಬಿತ್ತನೆ ಮಾಡ್ತಾ ಇರೋದು ಶೇಂಗಾ. ನಾಲ್ವಾರು ಅಲ್ಲಿಂದ ಸೇಡಂನಲ್ಲಿ ಒಂದು ಸ್ವಲ್ಪ ಮುದೋಳ ಭಾಗದಲ್ಲಿ, ಚಿತಾಪುರ್ ಭಾಗದಲ್ಲಿ ಒಂದು ಸ್ವಲ್ಪ, ಅಲ್ಲಿಂದ ಜೇವರ್ಗಿ ಈಗ ಹತ್ಕೊಂಡು ಭಾಗದಲ್ಲಿ ಎಲ್ಲೆಲ್ಲಿ ನಮ್ಮಿದು ಮಸಾರಿ ಜಮೀನಿದೆ ಅಲ್ಲಿ ಶೇಂಗಾ ಬರುತ್ತೆ. ಈಗ ಆಲ್ರೆಡಿ ನಾವು ಶೇಂಗಾದ ಬೀಜ ಸ್ಟಾಕ್ ಮಾಡಿದ್ದೀವಿ, 13,300 ರೂಪಾಯಿ ಕ್ವಿಂಟಲ್ ಶೇಂಗಾದ ಬೀಜ ಇದೆ. ಸಾಮಾನ್ಯ ವರ್ಗ